ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಮಾಸ್ತರಿಗೆ ಹೇಳ್ತಾ ಇದ್ದಾರೆ, ನಾನು ತೋತಾಪುರಿಯಿಂದ ವೇದಾಂತೋಪದೇಶ ಪಡೆದೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಐಂದ್ರಜಾಲಿಕ ಇಂದ್ರಜಾಲ ತೋರಿಸ್ತಾ ಇದ್ದಾನೆ. ಆತ ಮಾವಿನ ಗಿಡವನ್ನು ಹುಟ್ಟಿಸಿ ತೋರಿಸ್ತಾನೆ, ಅದು ಹಣ್ಣು ಕೂಡ ಬಿಟ್ಬಿಡುತ್ತೆ. ಆದರೆ ಇದೆಲ್ಲ ಕೇವಲ ಇಂದ್ರಜಾಲ ಮಾತ್ರ. ನಿಜವಾಗಿ ಇರತಕ್ಕಂಥವನು ಐಂದ್ರಜಾಲಿಕ ಒಬ್ಬನೇ ಅಂತ. ಆಗ ಮಾಸ್ಟರ್ ಏನ್ ಹೇಳ್ದ, ನಮ್ಮ ಜೀವನ ಒಂದು ದೀರ್ಘ ನಿದ್ರೆ ಇದ್ದ ಹಾಗೆ ಅನಿಸುತ್ತೆ. ಇದು ಮಾತ್ರ ನನಗೆ ಅರ್ಥವಾಗ್ತಾ ಇದೆ ಏನು ಅಂತಂದ್ರೆ, ನಾವು ಸರಿಯಾದ ರೀತಿಯಲ್ಲಿ ಈ ಜಗತ್ತನ್ನ ನೋಡ್ತಾ ಇಲ್ಲ ಅಂತ. ಕಣ್ಣೆದುರಿಗಿರುವಂತಹ ಈ ಆಕಾಶದ ಸ್ವರೂಪ ಏನು ಅನ್ನೋದನ್ನೇ ಅರಿಯಲಾರದ ಈ ಮನಸ್ಸಿನಿಂದ ಈ ಜಗತ್ತಿನ ಸ್ವರೂಪ ಏನು ಅನ್ನೋದನ್ನ ಅರಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಆದ್ರಿಂದ ನಾವು ಅದರ ಸ್ವರೂಪವನ್ನ ಅದು ಇರುವ ರೀತಿಯಲ್ಲಿ ಕಾಣೋದಕ್ಕೆ ಹೇಗೆ ತಾನೇ ಸಾಧ್ಯ? ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇದನ್ನೇ ಇನ್ನೊಂದು ದೃಷ್ಟಿಯಿಂದ ನೋಡಬಹುದು. ಆಕಾಶವನ್ನ ಅದು ಇರುವ ರೀತಿಯಲ್ಲಿ ನಾವು ನೋಡ್ತಾ ಇಲ್ಲ. ದಿಗಂತದಲ್ಲಿ ಆಕಾಶ ಭೂಮಿಯನ್ನ ಮುಟ್ಟುತ್ತಾ ಇರುವಂತೆ ಕಾಣುತ್ತೆ. ಮನುಷ್ಯನಿಗೆ ಸರಿಯಾದ ದೃಷ್ಟಿಯಿಂದ ನೋಡೋದಕ್ಕೆ ಹೇಗೆ ಸಾಧ್ಯವಾದೀತು? ಆತನ ಮನಸ್ಸು ವಿಷಮ ಶೀತಜ್ವರದ ರೋಗಿಯ ಹಾಗೆ ಸನ್ನಿಗೆ ಒಳಗಾಗಿದೆ ಅಂತ. ಆ ಶಿಷ್ಯ ಹೇಳುವಂತಹ ಮಾತಿಗೂ, ಇಲ್ಲಿ ಶ್ರೀರಾಮಕೃಷ್ಣರು ಹೇಳುವಂತಹ ಇನ್ನೊಂದು ಮಾತಿಗೂ ಏನು ಸಂಬಂಧ ಅಂತನ್ನೋದನ್ನ ನಾವು ಇಲ್ಲಿ ಆಲೋಚಿಸಬೇಕಾಗುತ್ತೆ. ಮಾಸ್ಟರ್ ಮಹಾಶಯ ಹೇಳ್ತಾ ಇದ್ದಾನೆ, ಇಡೀ ಜೀವನ ಅಂತ ಹೇಳ್ತಕ್ಕಂಥದ್ದು ಒಂದು ಸುದೀರ್ಘ ನಿದ್ರೆ ಇದ್ದ ಹಾಗೆ ಅಂತ ಅವನಿಗನ್ಸುತ್ತಂತೆ. ಇದು ಹೇಗೆ ನಿದ್ರೆ? ಜೀವನ ಅನ್ನೋದು ಇಡೀ ನಿದ್ರೆ ಆಗೋದಕ್ಕೆ ಹೇಗೆ ಸಾಧ್ಯ? ನಾವು ಎಷ್ಟು ಎಚ್ಚೆತ್ತುಕೊಂಡು ಓಡಾಡ್ತಾ ಇದ್ದೀವಿ, ಏನೇನು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದೀವಿ, ಸಂಸಾರ ನಡೆಸ್ತಾ ಇದ್ದೀವಿ, ತಾಪತ್ರೆಗಳನ್ನು ಅನುಭವಿಸ್ತಾ ಇದ್ದೀವಿ, ಇದೆಲ್ಲ ಎಚ್ಚೆತ್ತು ಕಣ್ಣಲ್ಲೇ ಅನುಭವಿಸ್ತಾ ಇರುವಾಗ ಅವನು ಸುದೀರ್ಘ ನಿದ್ರೆ ಅಂತ ಕರೆದ್ರೆ ಹೇಗಾಗುತ್ತೆ? ಅಂದ್ರೆ ಆ ದಿವ್ಯ ಜ್ಞಾನಕ್ಕೆ ಹೋಲಿಸಿ ನೋಡಿದ್ರೆ ನಮ್ಮ ಈ ಎಚ್ಚೆತ್ತಿರುವಿಕೆ ಕೂಡ ಒಂದು ನಿದ್ರೆಯೇ. ಪರಬ್ರಹ್ಮ ಜ್ಞಾನಕ್ಕೆ ಹೋಲಿಸಿ ನೋಡಿದ್ರೆ ನಾವು ಎಚ್ಚೆತ್ತುಕೊಂಡಿರುವುದು ಕೂಡ ಒಂದು ಬಗೆಯ ಕನಸು, ಒಂದು ಬಗೆಯ ನಿದ್ರೆ ಅಂತ ಅವನ ಮಾತಿನ ಅಭಿಪ್ರಾಯ. ಆಮೇಲೆ ಅವನಿಗೆ ಇನ್ನೊಂದು ವಿಷಯ ಅನಿಸುತ್ತಂತೆ, ನಾವು ಈ ಜಗತ್ತನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತ. ಉದಾಹರಣೆ ಕೊಟ್ಟು ಹೇಳ್ತಾನೆ, ಕಣ್ಣೆದುರಿಗೆ ಇರುವಂತಹ ಆಕಾಶವನ್ನ ಅದು ಇರುವ ರೀತಿಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದು ಇರೋದೇ ಒಂದು, ನಾವು ನೋಡೋದೇ ಇನ್ನೊಂದಾಗಿ ಅಂತ. ಈ ಮಾಸ್ಟರ್ ಮಹಾಶಯನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ವೇದಾಂತ ಹೇಳುವ ಪ್ರಕಾರ ಈ ಆಕಾಶ ಅಂತ ಹೇಳ್ತಕ್ಕಂಥದ್ದು ಕೂಡ ಸ್ಥೂಲ, ಸೂಕ್ಷ್ಮ ಅಲ್ಲ. ಈ ಭೂಮಿಗೆ ಹೋಲಿಸಿ ನೋಡಿದ್ರೆ ಆಕಾಶ ಅನ್ನೋದು ಸೂಕ್ಷ್ಮವಾಗಿ ಕಾಣುತ್ತೆ, ಆದರೆ ಇದು ಸ್ಥೂಲ. ಈ ಸ್ಥೂಲಾಕಾಶದ ಹಿಂದೆ ಸೂಕ್ಷ್ಮ ಆಕಾಶ ಇದೆ. ಈ ಪ್ರತಿಯೊಂದು ಪಂಚಭೂತಗಳ ಹಿನ್ನೆಲೆಯಲ್ಲೂ ಕೂಡ ಒಂದು ಸೂಕ್ಷ್ಮ ತತ್ವ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಮಾನ್ಯರಿಗೆ ಸಾಧ್ಯವಾಗ್ತಾ ಇಲ್ಲ. ಉದಾಹರಣೆಗೆ ನಮ್ಮ ಬುದ್ಧಿ ಅಂತ ಇದೆಯಲ್ಲ, ಅದನ್ನು ನಾವು ಬಹಳ ಸೂಕ್ಷ್ಮ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಬುದ್ಧಿಯು ಕೂಡ ಆತ್ಮನಿಗೆ ಹೋಲಿಸಿ ನೋಡಿದರೆ ಅದು ಸ್ಥೂಲ. ಯಾಕೆಂತಂದ್ರೆ ಆತ್ಮನನ್ನ ಅಥವಾ ಪರಮಾತ್ಮನನ್ನ ಅಥವಾ ಪರಬ್ರಹ್ಮನನ್ನ ಈ ಬುದ್ಧಿಗೆ ಅರಿಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಆದ್ರಿಂದ ಅದು ಸ್ಥೂಲವೇ. ಹೀಗೆ ಈ ಕಣ್ಣೆದುರಿಗಿರ್ತಕ್ಕಂಥ ಆಕಾಶ, ಇದನ್ನು ನಾವು ಸೂಕ್ಷ್ಮ ಅಂತ ನೋಡಿದರೂ ಕೂಡ ನಿಜಕ್ಕೂ ಅದಕ್ಕಿಂತಲೂ ಸೂಕ್ಷ್ಮ ಅದರ ಮೂಲ ಸ್ಥಿತಿ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು, ತಿಳ್ಕೊಳಕ್ ಸಾಧ್ಯವಾಗ್ತಾ ಇಲ್ಲ. ಹೀಗೆ ನಮಗೆ ಈ ಜಗತ್ತನ್ನ ಅದರ ಸರಿಯಾದ ರೂಪದಲ್ಲಿ ತಿಳ್ಕೊಳಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ. ನಿಜವಾಗಿಯೂ ನೋಡಿದ್ರೆ ಈಶಾವಾಸ್ಯ ಉಪನಿಷತ್ತು ಹೇಳಿದ ಹಾಗೆ, ಈಶಾವಾಸ್ಯ ವಿದಗ್ನ ಸರ್ವೈಯತ್ಕಿಂಚ ಜಗತ್ಯಾಂ ಜಗತ್. ಇಡೀ ಜಗತ್ತು ಪರಮಾತ್ಮನಿಂದ ಪರಬ್ರಹ್ಮ ವಸ್ತುವಿನಿಂದ ಆವರಿಸಲ್ಪಟ್ಟಿದೆ. ಏನೇನು ಕಣ್ಣಿಗೆ ಕಾಣ್ತಾ ಇದೆಯೋ, ಕಿವಿಗೆ ಕೇಳ್ತಾ ಇದೆಯೋ, ನಮ್ಮ ಇಂದ್ರಿಯ ಪ್ರಪಂಚಕ್ಕೆ ಗೋಚರವಾಗ್ತಾ ಇದೆಯೋ, ಅವೆಲ್ಲವೂ ನಿಜಕ್ಕೂ ಕೂಡ ನಾವು ಯಾವ ತರ ಕಾಣ್ತಾ ಇದ್ದೇವೋ ಆ ತರ ಅಲ್ಲ, ಅದು ಪರಬ್ರಹ್ಮವೇ ಅಂತ. ಇದು ಅನುಭವ ದೃಷ್ಟಿಗೆ ಮಾತ್ರ ಗೋಚರಿಸುವಂತಹ ಅಂಶ. ಈಗ ನಾವು ಸುಮ್ಮನೆ ಪುಸ್ತಕ ಓದಿ ತಿಳ್ಕೊಳ್ಬೇಕು ಅಥವಾ ಉಪನ್ಯಾಸ ಕೇಳಿ ತಿಳ್ಕೊಳ್ಬೇಕು ಅಷ್ಟೇನೆ. ಅನುಭವಕ್ಕೆ ಬಂದ ಮೇಲೆ ಯಾವುದನ್ನು ನಾವು ಜಡ ಅಂತ ತಿಳಿತೇವೋ ಅದು ಕೂಡ ಚೈತನ್ಯವಾಗಿಯೇ ಅನುಭವಕ್ಕೆ ಬರುತ್ತೆ. ತತ್ವತಃ ಈ ಜಗತ್ತು ಪರಮಾತ್ಮನ ಇನ್ನೊಂದು ಅಂಶ, ಆದ್ರಿಂದ ಇದು ಕೂಡ ಚೈತನ್ಯಮಯವೇ. ಆದರೆ ಅಜ್ಞಾನಾವಸ್ಥೆಯಲ್ಲಿ ಇದು ನಮಗೆ ಜಡವಾಗಿ ಕಾಣಿಸಿಕೊಳ್ತಾ ಇದೆ. ಈ ರೀತಿಯಲ್ಲಿ ಇರೋದನ್ನ ಇರೋ ಹಾಗೆ ನಮಗೆ ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳೋದಕ್ಕೋಸ್ಕರ ಆ ಮಾಸ್ಟರ್ ಮಹಾಶಯ ಆಕಾಶದ ಉದಾಹರಣೆ ಕೊಟ್ಟ. ಆಕಾಶ ಇಲ್ಲೇ ಕಣ್ಣೆದುರಿ ಕಾಣ್ತಾ ಇದ್ರು ಕೂಡ ನಾವು ಅದನ್ನ ಇರುವ ರೀತಿಯಲ್ಲಿ ಕಾಣೋಕೆ ಸಾಧ್ಯವಾಗ್ತಾ ಇಲ್ಲ ಅಂತ. ಆಗ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ಇದನ್ನ ಇನ್ನೊಂದು ದೃಷ್ಟಿಯಿಂದ ನೋಡಬಹುದು ಇದೇ ಮಾತನ್ನ. ಏನು ಅಂತಂದ್ರೆ, ಆಕಾಶವನ್ನ ಅದು ಇರುವ ರೀತಿಯಲ್ಲಿ ನಾವು ನೋಡ್ತಾ ಇಲ್ಲ, ದಿಗಂತದಲ್ಲಿ ಆಕಾಶ ಭೂಮಿಯನ್ನ ಮುಟ್ಟತಾ ಇರುವಂತೆ ಕಾಣುತ್ತೆ ಅಂತ. ಆಕಾಶ ದಿಗಂತದಲ್ಲಿ, ದಿಗಂತ ಅಂತಂದ್ರೆ ದಿಕ್ಕು ಅಂತ್ಯವಾಗುವ ಜಾಗ, ಪೂರ್ವ ದಿಶೆ, ಪಶ್ಚಿಮ ದಿಶೆ, ದಕ್ಷಿಣ ದಿಶೆ, ಉತ್ತರ ದಿಶೆ, ಅಲ್ಲಿ ನಮಗೇನ್ ಕಾಣುತ್ತೆ, ಆಕಾಶ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಅಂತ್ಯವಾಯಿತು ಅಂತ. ಇಲ್ಲಿ ಎಲ್ಲೆಲ್ಲಿ ನೋಡಿದ್ರು ಆಕಾಶ, ಏನು ಅಂತ್ಯವೇ ಇಲ್ಲಿರ್ತಕ್ಕಂಥ ಆಕಾಶದ ಮಧ್ಯೆ ನಾವು ಇದ್ದೇವಿಯೇ, ಆಕಾಶದಲ್ಲಿ ಇದ್ದೇವಿಯೇ ಅಂತ ಹೇಳಿದ್ರೆ ಇಲ್ಲ ಇಲ್ಲ, ಅದಕ್ಕೊಂದು ಅಂತ್ಯ ಇದೆ. ಆ ದಿಕ್ಕಿನ ಅಂತ್ಯದಲ್ಲಿ ಅದು ಮುಕ್ತಾಯಗೊಂಡಿದೆ, ಅಷ್ಟೇ ಆಕಾಶ ಇರೋದು ಅಂತ. ಆದರೆ ಆಕಾಶ ಅದರಿಂದ ಆ ಕಡೆನೂ ಇದೆ, ಅದರ ಕೆಳಗಡೆನೂ ಇದೆ, ಭೂಮಿಯ ಕೆಳಗಡೆಯೂ ಇದೆ, ಸುತ್ತಮುತ್ತ ಎಲ್ಲೆಲ್ಲೂ ಬರೀ ಆಕಾಶವೇ ಇದೆ. ಆ ಆಕಾಶದ ನಡುವೆ ಇದೊಂದು ಚಂಡಿನೋಪಾದಿಯಲ್ಲಿ, ಈ ಭೂಮಿಯ ತಿಳಿದಕ್ಕಂಥದ್ದು ಒಂದು ಚಂಡಿನೋಪಾದಿಯಲ್ಲಿ ತನ್ನಟ್ಟಿಗೆ ತಾನು ಸುತ್ತು ಬರ್ತಾ ಇದೆ, ಸುತ್ತಿರುಗ್ತಾ ಇದೆ. ಇದನ್ನೆಲ್ಲ ವಿಜ್ಞಾನಿಗಳು, ಆಧುನಿಕ ವಿಜ್ಞಾನಿಗಳು ಇತ್ತೀಚೆಗೆ ಕಂಡುಹುಡುಕಿದ್ದಾರೆ. ಆದರೆ ನಮ್ಮ ದಿವ್ಯಜ್ಞಾನಿಗಳಿಗೆ ಅದೆಲ್ಲ ಅಂದೇ ತಿಳಿದಂತಹ ವಿಷಯವೇ. ಈ ರೀತಿಯಲ್ಲಿ ಆಕಾಶ ದಿಗಂತದಲ್ಲಿ ಅಂತ್ಯವಾದಂತೆ ಕಂಡು ಬಂದರೂ ಕೂಡ ನಿಜವಾಗಿಯೂ ಅದು ಅಂತ್ಯವಾಗಿಲ್ಲ, ಅದು ಅನಂತ. ಹೀಗೆ ನಾವು ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಸತ್ಯಾಂಶ ಅದಾದರೂ ಕೂಡ ನಾವು ಅದನ್ನು ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಶ್ರೀರಾಮಕೃಷ್ಣ ಮುಂದುವರಿತಾ ಹೇಳ್ತಾರೆ, ಮನುಷ್ಯನಿಗೆ ಸರಿಯಾದ ದೃಷ್ಟಿಯಿಂದ ನೋಡೋದಕ್ಕೆ ಹೇಗೆ ತಾನೇ ಸಾಧ್ಯವಾದೀತು, ಆತನ ಮನಸ್ಸು ವಿಷಮ ಶೀತಜ್ವರದ ರೋಗಿಯ ಹಾಗೆ ಸನ್ನಿಗೆ ಒಳಗಾಗಿದೆ ಅಂತ. ವಿಷಮ ಶೀತಜ್ವರ ಬಹಳ ಭಯಂಕರವಾದ ಡಬಲ್ ನಿಮೋನಿಯಾ ಅದು ಬಂತು ಅಂತ ಹೇಳಿದ್ರೆ ವಿಚಿತ್ರವಾಗಿ ಕೂಕೊಳ್ತಾ ಇರ್ತಾನ, ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಅವನು ಸಮರ್ಥನಾಗೋದಿಲ್ಲ ಅಂತ ಹೇಳಿಬಿಟ್ಟಿದ್ದೆ ಪರಮಹಂಸರು. ಈಗ ತಮ್ಮ ಒಂದು ಹಾಡನ್ನ ಹೇಳ್ತಾರೆ, ಇರುವುದೊಂದೇ ವಿಕಾರ ನಿನ್ನ ಪದ ಕಮಲಗಳ ಕೃಪೆ ಇಲ್ಲದಿನ್ನಿಲ್ಲ ಬೇರೆ ಪರಿಹಾರ ಅಂತ ಹೇಳ್ತಾರೆ. ಇರೋದೆಲ್ಲ ಒಂದೇ ವಿಕಾರ, ಈ ಜಗತ್ತು ಅಂತ ಹೇಳ್ತಕ್ಕಂಥ ವಿಕಾರ, ಆ ಪರಬ್ರಹ್ಮದಿಂದ ಹೊರಟಂತಹ ಒಂದು ವಿಕಾರ. ಇದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ, ತತ್ವತಃ ಅರ್ಥ ಮಾಡಿಕೊಳ್ಬೇಕಾದ್ರೆ, ಇರೋದು ಇರೋ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾದ್ರೆ, ನಿನ್ನ ಕೃಪೆ ಇಲ್ಲದೆ ಸಾಧ್ಯವಿಲ್ಲ, ನಿನ್ನ ಕೃಪೆ ಇಲ್ಲದೆ ಬೇರೆ ಪರಿಹಾರ ಇಲ್ಲ ಅಂತ ಹೇಳ್ತಾರೆ. ಬಳಿಕ ಮಾತು ಮುಂದುವರಿಸ್ತಾ, ಇದು ಸನ್ನಿ ಅಲ್ಲದೆ ಮತ್ತೇನು? ಹಾಗೆ ನೋಡು, ಸಂಸಾರಿಗಳು ಹೇಗೆ ಪರಸ್ಪರ ಜಗಳ ಕಾಯ್ತಾರೆ. ಯಾವ ಪಟ್ಟ ಗಳಿಸ್ಕೊಳ್ಳೋದಕ್ಕೋ ದೇವರೇ ಬಲ್ಲ. ಹೇಗೆ ಜಗಳ ಕಾಯ್ತಾರೆ, ಏನ್ ಕತೆ? ನಿನಗೆ ಹಾಗಾದ್ರೆ ನಿನಗೆ ಹೀಗೆ ಮಾಡ್ತೇನೆ, ಎಷ್ಟೊಂದು ಅಬ್ರ, ಎಷ್ಟೊಂದು ಬೈಗಳು, ಇದೆಲ್ಲ ಯಾವ ಪಟ್ಟ ಕಟ್ಕೊಳ್ಳೋದಕ್ಕೋಸ್ಕರ? ಕೊನೆಗೂ ಏನ್ ತಗೊಂಡು ಹೋಗ್ತಾನೆ, ಅಥವಾ ಏನು ಶಾಶ್ವತವಾಗಿ ಇರ್ತಾನೆ ಇಲ್ಲಿ? ಸುಮ್ಮನೆ ಜಗಳ ಕಾಯ್ತಾರೆ ನೋಡು. ಅವರಿಗೆ ಸತ್ಯಾಂಶ ಗೊತ್ತಿಲ್ಲ. ಮರಣ ಅಂತಕ್ಕಂಥದ್ದೊಂದು ಕಾದುಕೊಂಡಿದೆ, ಹಿನ್ನೆಲೆಯಲ್ಲೇ ಕಾದುಕೊಂಡಿದೆ, ಎಲ್ಲವನ್ನು ಕಬಳಿಸಿ ಬಿಡುತ್ತೆ, ಎಲ್ಲವನ್ನು ಮುಕ್ತಾಯಗೊಳಿಸಿ ಬಿಡುತ್ತೆ ಅಂತ ಹೇಳ್ತಕ್ಕಂಥ ಸತ್ಯ ಸಂಗತಿ ಅವನಿಗೆ ಮರವೆ ಆಗಿಬಿಟ್ಟಿರುತ್ತೆ. ಏನು ಶಾಶ್ವತವಾಗಿ ತಾನು ಇದೇನೆ ಅಂತ ಅನ್ನೋ ರೀತಿಯಲ್ಲಿ ಜಗಳವಾಡ್ತಾ ಇರ್ತಾನೆ. ಆಮೇಲೆ ಒಬ್ಬರನ್ನೊಬ್ರು ದಬಾಯಿಸ್ತಾ ಇರ್ತಾರೆ. ಸತ್ಯ ಸಂಗತಿ ಬೇರೆ, ಮನುಷ್ಯ ನಡ್ಕೊಳ್ಳೋದು ಬೇರೆ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಆಗ ಮಾಸ್ಟರ್ ಮಾಜಿ ಹೇಳ್ತಾನೆ, ನಾನು ಕಿಶೋರಿಗೆ ಹೇಳಿದೆ, ಪೆಟ್ಟಿಗೆ ಎಲ್ಲ ಖಾಲಿ, ಒಳಗೇನು ಇಲ್ಲ, ಆದರೂ ಅದನ್ನ ಅದ್ರಲ್ಲಿ ಹಣ ಇದೆ ಅಂತ ಇಬ್ರು ಹಿಡಿದು ಎಳೆದಾಡ್ತಿರ್ತಾರೆ. ಒಳ್ಳೇದು, ಎಲ್ಲ ಅನರ್ಥಗಳಿಗೂ ಈ ದೇಹವೇ ಕಾರಣ ಅಲ್ವೇ? ಇದನ್ನೆಲ್ಲ ಅರ್ಥಕೊಂಡು ಜ್ಞಾನಿಗಳು ಭಾವಿಸ್ತಾರೆ, ಈ ಶರೀರ ಅಂತನ್ನುವ ದಿಂಬಿನ ಚೀಲ ಹೋಯ್ತು ಅಂದ್ರೆ ಬದುಕೊಂಡ್ವಪ್ಪ ಅಂತ. ಖಾಲಿ ಪೆಟ್ಟಿಗೆ ನಿಜಕ್ಕೂ ಕೂಡ ಈ ಜಗತ್ತಿನಲ್ಲಿ ನಾವು ಏನೇನು ಅನುಭವಿಸ್ತೇವೆ ಅಂತ ಹಾತರದು ಹೋಗ್ತೇವೋ, ಕೊನೆಗೂ ಏನು ಅನುಭವಿಸೇ ಇಲ್ಲ. ಉದಾಹರಣೆ ಮುದುಕರನ್ನು ಕೇಳಿ ನೋಡ್ಬೇಕು, ಏನು ಅನುಭವಿಸಿ ಕೂಡಿಟ್ಟಿದ್ದೀರಿ ಅಂತ ಕೇಳಬೇಕು. ಏನು ಕೂಡಿಟ್ಟಿಲ್ಲ, ಅನುಭವಿಸಿದ್ವು ಅಂತ ಹೇಳ್ತಾರೆ. ಎಲ್ಲಿದೆ ಅಂತ ಕೇಳಿದ್ರೆ ಗೊತ್ತಿಲ್ಲ. ಈಗೇನಿದೆ ಅಂತ ಹೇಳಿದ್ರೆ ದುಃಖ ಅಂತಾರೆ. ಆದ್ರಿಂದ ಈ ಜಗತ್ತಿನಲ್ಲಿ ನಾವು ಏನನ್ನು ಪಡೆದೇ ಇಲ್ಲ. ಕೊನೆಗೂ ಕೂಡ ಶ್ರೀರಾಮಕೃಷ್ಣ ಹೇಳಿದಂತೆ ಆ ಇಲಿಗಳು ರಾತ್ರಿ ಇಡೀ ಆ ಕಡಲೆಪುರಿಯನ್ನ ಅಥವಾ ಮಂಡಕ್ಕಿಯನ್ನ ಕೊರಕಿದ ಹಾಗೆ ನಾವು ಈ ಇಂದ್ರಿಯ ಪ್ರಪಂಚದಲ್ಲಿ ಇರತಕ್ಕಂಥ ಸುಖವನ್ನ ಅನುಭವಿಸ್ತಾ ಇದ್ದೇವೆ ಅನುಭವಿಸಿದ್ದೇವೆ ಅಂತ ತಿಳ್ಕೊಳ್ತೇವೆ. ಕೊನೆಗೆ ನೋಡಿದ್ರೆ ಏನೂ ಇಲ್ಲ. ಇದೆಲ್ಲ ಯಾತಕ್ಕೆ ಹೀಗಾಗುತ್ತೆ ಅಂತಂದ್ರೆ, ಈ ಶರೀರ ಅಂತ ಒಂದು ಇರುವವರೆಗೆ ಇದೆಲ್ಲ ಹಾಗೆ ಆಗುತ್ತೆ. ಈ ಶರೀರ ಮತ್ತು ಮನಸ್ಸು ಒಳಸಂಚು ಮಾಡಿಕೊಂಡು ಸೇರ್ಕೊಂಡು ಸ್ನೇಹ ಮಾಡಿಕೊಂಡು ಆ ಇಂದ್ರಿಯಗಳು ಚಪಲ ತೋರಿಸೋದಕ್ಕೆ, ಈ ಮನಸ್ಸು ಒಪ್ಪಿಕೊಳ್ಳೋದಕ್ಕೆ, ಶರೀರ ಅನುಭವಿಸೋದಕ್ಕೆ, ಈ ತರಹ ಮೂರು ಸೇರ್ಕೊಂಡು ಬಿಟ್ಟು ನಮ್ಮನ್ನ ಈ ಜಗತ್ತಿನಲ್ಲಿ ಇದೇ ಶಾಶ್ವತ ಅನ್ನೋ ರೀತಿಯಲ್ಲಿ ಭ್ರಮೆಯನ್ನ ಉಂಟು ಮಾಡಿಬಿಡುತ್ತವೆ. ಈ ಶರೀರದ ರಗಳೆ, ಮಾಂಸದ ಮುದ್ದೆಯಾದಂತಹ ಈ ಶರೀರ ಇದೆಯಲ್ಲ, ಇದು ಆಮಿಷದ ತಂಟೆ ಅಂತ ಮುಂಕುತಿಮ್ಮನ ಕಗ್ಗದಲ್ಲಿ ನಮ್ಮ ಗುಂಡಪ್ಪನವರು ಹೇಳ್ತಾರೆ. ಆಮಿಷ ಅಂದ್ರೆ ಮಾಂಸ, ಈ ಶರೀರದಲ್ಲಿ ಇರ್ತಕ್ಕಂಥ ಮಾಂಸ ಖಂಡ. ಇವುಗಳೆಲ್ಲ ಬಗೆ ಬಗೆಯ ವಸ್ತುಗಳನ್ನ ಬಗೆ ಬಗೆಯಾಗಿ ಅನುಭವಿಸೋದಕ್ಕೆ ಬಯಸುತ್ತಾ ಇರುತ್ತವೆ. ಇದೊಂದಿಲ್ಲದೆ ಹೋಯಿತು ಅಂತ ಹೇಳಿದ್ರೆ ರಗಳೇನೆ ಇರೋದಿಲ್ಲ ಅಂತ. ರಾತ್ರಿ ನಿದ್ರೆಗಣ್ಣಲ್ಲಿ ಈ ಶರೀರ ಯಾರಿಗೆ ನೆನಪಿರುತ್ತೆ? ಆದ್ರಿಂದ ಯಾವ ಸುಖವೂ ಇಲ್ಲ, ಯಾವ ದುಃಖವೂ ಇಲ್ಲ, ಆನಂದವಾಗಿ ಮಲ್ಕೊಂಡಿರ್ತಾನೆ. ಆಮೇಲೆ ಎದ್ದ ಮೇಲೆ ಕೂಡ ಹೇಳ್ತಾನೆ, ಬಹಳ ಆನಂದವಾಗಿತ್ತು ಅಂತ. ಉಂಡಿಲ್ಲ ತಿನ್ನಲಿಲ್ಲ, ಆದ್ರೂ ಬೆಳಗ್ಗೆ ಎದ್ದು ಹೇಳ್ತಾ ಬಿಡ್ತಾನೆ ಆನಂದವಾಗಿತ್ತು ಅಂತ. ಉಂಡು ತಿಂದು ಕೂಡ ಕೊನೆಗೆ ಅವನು ಹೇಳೋದು, ಬಹಳ ಉತ್ಸಪ್ಪ ಆಗ್ಬಿಡುತ್ತೆ, ಬಹಳ ಕಷ್ಟ ಆಗ್ತಾ ಇದೆಯಪ್ಪ, ಹೊಟ್ಟೆ ಎಲ್ಲ ನೋವಾಗ್ತಾ ಇದೆ ಇಚ್ಚಾರಿ. ಏನು ಉಂಡು ತಿಂದು ಕೂಡ ಅವನು ಕೊನೆಗೆ ಹೇಳ್ತಕ್ಕಂತ ದುಃಖವಾಯ್ತು ಅಂತ. ರಾತ್ರಿ ನಿದ್ರೆ ಮಾಡಿ ತನಪಾಡಿ ತಾನಿದ್ದು ಶರೀರವನ್ನೇ ಮರೆತು ಮಾಲ್ಕೊಂಡಿದ್ದು ಬೆಳಿಗ್ಗೆ ಎದ್ದು ಹೇಳ್ತಾನೆ, ಸುಖವಾಗಿ ತಪ್ಪ ಅಂತ. ಆದ್ರಿಂದ ಈ ಸುಖ ಅಂತ ಹೇಳ್ತಕ್ಕಂಥದ್ದು ಎಲ್ಲಿದೆ? ಯಾವಾಗ ನಾವು ಇತರ ವಸ್ತುಗಳಿಂದ ಬರಬಹುದಾದ ಸುಖವನ್ನ ಸುಖದ ನಿರೀಕ್ಷೆಯನ್ನು ಬಿಟ್ಟುಬಿಡ್ತೇವೋ ಆಗಲೇ ಸುಖ ಇರುತ್ತೆ. ಅದಕ್ಕೋಸ್ಕರ ಯೋಗಿಗಳಾದವರು ಈ ತತ್ವವನ್ನು ಮನಗಂಡು ಇಂದ್ರಿಯಗಳು ಒದಗಿಸ್ತಕ್ಕಂತಹ ಭ್ರಮಾತ್ಮಕವಾದ ಸುಖವನ್ನೆಲ್ಲ ಬದಿಗೊತ್ತಿ ಆತ್ಮದಲ್ಲೇ ಆತ್ಮವನ್ನು ನಿಲ್ಲಿಸಿ ಅಲ್ಲೇ ಸುಖವನ್ನು ಅನುಭವಿಸ್ತಾ ಆತ್ಮರತಿ ಆತ್ಮಕ್ರೀಡರಾಗ್ತಾರೆ. ಕೃಷ್ಣ ಭಗವದ್ಗೀತೆನಲ್ಲಿ ಈ ಶಬ್ದವನ್ನು ಉಪಯೋಗಿಸ್ತಾನೆ, ಆತ್ಮರತಿ ಆತ್ಮಕ್ರೀಡ. ರತಿ ಸುಖವನ್ನು ಅನುಭವಿಸ್ತಾನವನು, ರತಿ ಆತ್ಮರತಿ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾನವನು. ಲೌಕಿಕದಲ್ಲೂ ಕೂಡ ರತಿಗಳಿದ್ದಾರೆ, ಆಧ್ಯಾತ್ಮಿಕ ಲೋಕದಲ್ಲೂ ಕೂಡ ರತಿ ಇದೆ. ಯಾವುದರಲ್ಲಿ ರತಿ ಅಂತಂದ್ರೆ ಆತ್ಮದಲ್ಲೇ ರತಿ, ಆತ್ಮದಲ್ಲೇ ಆನಂದ. ಆತ್ಮರತಿ ಆತ್ಮಕ್ರೀಡ, ಕ್ರೀಡ ಅಂದ್ರೆ ಆಟವಾಡೋದು, ಒಳಗೊಳಗೆ ಆಟವಾಡ್ತಾ ಇರ್ತಾನವನು. ಅದ್ಭುತವಾದಂತಹ ಆಟ ಅದು. ಅನುಭವಕ್ಕೆ ಬಂದ ಮೇಲೆ ಮಾತ್ರ ಗೊತ್ತಾಗತಕ್ಕಂಥದ್ದು. ಅಲ್ಲಿವರೆಗೆ ಇಂಥದ್ದೊಂದು ಉಂಟು ಅಂತ ತಿಳ್ಕೊಂಡ್ರೆ ಬೇಕಾದಷ್ಟಾಯ್ತು. ಈ ರೀತಿಯಲ್ಲಿ ಆತ್ಮದ ಕಡೆಗೆ ಗಮನ ಕೊಡಬೇಕಾದ್ರೆ, ಆತ್ಮರತಿ ಆತ್ಮಕ್ರೀಡನಾಗಬೇಕಾದ್ರೆ, ಈ ದಿಂಬಿನ ಚೀಲ ಇದೆಯಲ್ಲ ಈ ಶರೀರ, ಇದರ ಕಡೆಗೆ ಗಮನ ಹೊರಟೋಗ್ಬೇಕು. ಮೈ ಮರೆಯಬೇಕು ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ, ಶರೀರ ಪ್ರಜ್ಞೆ ಹೋಗಬೇಕು ಅಂತಂದ್ರೆ ಸಂಸ್ಕೃತ ಆಯ್ತದೆ. ಈ ಮೈ ಮರೆಯಬೇಕು, ಮೈಯನ್ನು ಮರೆತು ಬಿಡಬೇಕು ಅಂತ. ಅದಕ್ಕೋಸ್ಕರ 24 ಗಂಟೆ ಧ್ಯಾನ, ಜಪ, ಪಾರಾಯಣ, ಪೂಜೆ, ಕೈಂಕರ್ಯ, ಸೇವೆ ಇತ್ಯಾದಿಗಳನ್ನೆಲ್ಲ ಹಾಕಿ ನಮ್ಮನ್ನು ನಾವು ಮರೆಯುವುದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಪರೋಪಕಾರ, ಇತರರಿಗೆ ಹಿತವಾಗುವ ರೀತಿಯಲ್ಲಿ ನಡ್ಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ನಾವು ನಮ್ಮನ್ನ ಮರೆತು ಬಿಡ್ತೇವೆ. ಈ ರೀತಿಯಲ್ಲಿ ನಮ್ಮನ್ನು ಮರೆಯುವುದರಿಂದ, ಅಂದರೆ ನಮ್ಮ ಶರೀರವನ್ನ, ನಮ್ಮ ಸಂಕುಚಿತ ವ್ಯಕ್ತಿತ್ವವನ್ನ ಮರೆಯುವುದರಿಂದ ನಾವು ನಮ್ಮ ನಿಜ ತತ್ವವನ್ನ, ಆತ್ಮಸ್ವರೂಪವನ್ನ ನೆನಪು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತನ್ನೋದು ತಾತ್ಪರ್ಯ. ಅದಕ್ಕೋಸ್ಕರ ಅವನು ಮಾಸ್ಟರ್ ಮಾಷೆ ಹೇಳ್ತಾನೆ, ಜ್ಞಾನಿಗಳೆಲ್ಲ ಅಂದ್ಕೊಳ್ತಾರೆ ಈ ಶರೀರ ಅಂತ ಹೇಳ್ತಕ್ಕಂತಹ ದಿಂಬಿನ ಚೀಲ ಹೋಯ್ತು ಅಂತಂದ್ರೆ ಬದುಕೊಂಡ್ವಪ್ಪ ಅಂತ. ಹೀಗೆ ಈಗ ಶ್ರೀರಾಮಕೃಷ್ಣ ಮತ್ತು ಮಾಸ್ಟರು ಕಾಳಿ ದೇವಾಲಯದ ಕಡೆಗೆ ಹೋಗ್ತಾ ಇದ್ದಾರೆ, ಅವರ ಕೋಣೆಯಿಂದ ಕಾಳಿ ದೇವಾಲಯದ ಕಡೆಗೆ. ಆಗ ಶ್ರೀರಾಮಕೃಷ್ಣ ಅವನ ಮಾತನ್ನ ಕೇಳ್ಕೊಂಡು ಹೇಳ್ತಾರೆ, ಯಾಕೆ ಹಾಗೆ ಹೇಳ್ತೀಯ, ಈ ಜಗತ್ತೇನೋ ಮಾಯೆ ಚೌಕಟ್ಟಾಗಿ ಇದ್ರೂ ಇರಬಹುದು, ಆದ್ರೆ ಇದು ಮೋಜಿನ ಮನೆ ಅಂತಲೂ ಹೇಳಿದೆಯಲ್ಲ ಅಂತ. ಈ ಜಗತ್ತು ಮಾಯೆಯ ಚೌಕಟ್ಟು, ಮಾಯಾರಾಜ್ಯ ಇದು, ಸಾಕಪ್ಪ ಇದರಗಳೇ ಅಂತ ಹೇಳೋದು ಯಾರು ಅಂತಂದ್ರೆ, ಯಾರಿನ್ನೂ ಬಂಧನದಲ್ಲಿ ಇದ್ದಾರೋ, ಅಜ್ಞಾನದಲ್ಲಿ ಇದ್ದಾರೋ, ಈ ಜಗತ್ತು ಕಷ್ಟ ಕೊಡ್ತಾ ಇದೆ ಅಂತನೋ ಪ್ರಜ್ಞೆ ಇನ್ನು ಯಾರಿಗೆ ಇದೆಯೋ ಅವರು ಮಾತ್ರವೇ. ಆದ್ರೆ ಯಾರಿಗೆ ಜ್ಞಾನ ಉಂಟಾಗಿದೆಯೋ ಅವರಿಗೆ ಇದೆಲ್ಲ ತಮಾಷೆ ಕಾಣುತ್ತೆ. ಅವರಿವರು ಹೊಡೆದಾಡ್ಕೊಳ್ಳಿ, ಅವರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ಎಲ್ಲವೂ ಕೂಡ ತಮಾಷೆ ಕಾಣುತ್ತೆ. ಈಗ ಈ ರೀತಿಯಲ್ಲಿ ಕಾಣೋಕೆ ಸಾಧ್ಯವಾದಾಗ ಇದೊಂದು ಮೋಜಿನ ಮನೆಯಾಗಿ ಕಾಣುತ್ತದೆ, ಇದೊಂದು ಸರ್ಕಸ್ಸಿಗೆ ಬಂದಂತೆ ನಮ್ಗೆ ಕಾಣುತ್ತದೆ. ಎಲ್ಲ ಸರ್ಕಸ್ ಮಾಡ್ತಾ ಇರ್ತಾರೆ ಜನ, ಅಂದ್ರೆ ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ. ಆ ಪ್ರಾಣ ಸಂಕಟ ಅಂತ ಹೇಳ್ತಕ್ಕಂತಹದ್ದೇ ಆ ಇಲಿಗಳು ಒದ್ದಾಡ್ಕೊಂಡು ಪ್ರಾಣ ಸಂಕಟ ಪಡೋದೇ ಆ ಬೆಕ್ಕಿಗೆ ಆಟವಾಗಿ ಕಾಣುತ್ತಾನೆ. ಹಾಗೆ ಜ್ಞಾನಿಗಳು ಅಂತ ಹೇಳ್ತಕ್ಕಂಥವ್ರು ಈ ಜಗತ್ತಿನ ಎಲ್ಲ ಸುಖ ದುಃಖಗಳನ್ನು ಕೂಡ, ಬಗೆ ಬಗೆಯ ಸಂಕಟಗಳನ್ನು ಕೂಡ ಏನ ಕಾಣ್ತಾರೆ, ಒಂದು ಬಗೆಯ ತಮಾಷೆಯಾಗಿ ಕಾಣ್ತಾರೆ. ಹಾಗೆ ಅದು ಮೋಜಿನ ಮನೆ ಅಂತ ಅವರೆಲ್ಲ ಹೇಳ್ತಾರಲ್ಲ ಅಂತ ಶ್ರೀರಾಮಕೃಷ್ಣ ನೆನಪು ಮಾಡಿಕೊಡ್ತಾರೆ. ಆಗ ಮಾಸ್ಟರ್ ಮಾಷೆ ಹೇಳ್ತಾನೆ, ಆದ್ರೆ ಈ ಜಗತ್ತಿನಲ್ಲಿ ಎಲ್ಲಿ ನಿರವಚ್ಛಿನ್ನವಾದ ಆನಂದ ದೊರೆತಿತ್ತು? ನಿರವಚ್ಛಿನ್ನ ಆನಂದ ಅಂತಂದ್ರೆ ನಿರಂತರವಾದ ಆನಂದ, ನಿರಂತರವಾದ ಆನಂದ, ಕ್ಷಣಿಕ ಆನಂದ ಅಂತ ಎರಡು ಬಗೆಯ ಆನಂದ. ಉದಾಹರಣೆಗೆ ನಾವು ಇಂದ್ರಿಯಗಳ ಮೂಲಕ ಏನೇನು ಅನುಭವಿಸ್ತೇವೋ ಅದೆಲ್ಲ ಕ್ಷಣಿಕವಾದ ಆನಂದ. ಮೈಸೂರು ಪಾಕು ನೋಡುವಾಗ ಒಂದು ಆನಂದ, ಅದನ್ನು ನಾಲಿಗೆ ಮೇಲೆ ಇಟ್ಟಾಗ ಒಂದು ಆನಂದ, ನುಂಗುವಾಗೂ ಒಂದು ಸ್ವಲ್ಪ ಆನಂದ ಇರುತ್ತೆ, ನುಂಗಿದ ಮೇಲೆ ಬರೀ ಹೊಟ್ಟೆ ನೋವು ಮಾತ್ರ. ಆ ಮೈಸೂರು ಪಾಕದ ವಾಸನೆ ತಗೊಳ್ಳುವಾಗ, ಅದನ್ನು ಕಣ್ಣಲ್ಲಿ ಕಾಣುವಾಗ, ಅದನ್ನು ಬಾಯಿಗಿಟ್ಟು ರುಚಿ ನೋಡುವಾಗ ಆನಂದ, ಆನಂದ ಇರುತ್ತೆ ಅಲ್ಲ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಎಷ್ಟೊತ್ತಿನವರೆಗಿರುತ್ತೆ? ಅವಚ್ಛಿನ್ನ, ನಿರವಚ್ಛಿನ್ನ. ಅವಚ್ಛಿನ್ನ ಅಂತಂದ್ರೆ ಅದಕ್ಕೊಂದು ಮುಕ್ತಾಯ ಇದೆ, ಅದು ಕಡಿದು ಹೋಗ್ಬಿಡುತ್ತೆ, ಆ ಆನಂದ ಮುಗ್ದಾಯಗೊಂಡ್ಬಿಡುತ್ತೆ. ನಿರವಚ್ಛಿನ್ನ ಆನಂದ ಅಂದ್ರೆ ಸುಮ್ಮನೆ ಆನಂದವಾಗ್ತಾ ಇರುತ್ತೆ. ನೀರಿನ ಬುಗ್ಗೆ ಸೇರತಕ್ಕಂಥದ್ದು ನಿರಂತರವಾಗಿ ಹರಿತಾ ಇತ್ತು ಅಂತಂದ್ರೆ ಯಾವ ತರ ಇರುತ್ತೋ ಆ ತರಹ. ಇದು ಒಂದು ತಂಬಿಗೆ ನೀರು ಕುಡಿದ ಹಾಗೆ, ಅದಾಗಲ್ಲ. ಆ ನೀರಿನ ಊಟೆ, ನೀರಿನ ಬುಗ್ಗೆ, ಗಂಗೆಯ ಬುಗ್ಗೆ ನಿರಂತರವಾಗಿ ಹರಿದು ಬರ್ತಾ ಇತ್ತು ಅಂತಂದ್ರೆ ಯಾವ ತರ ಇರುತ್ತೋ ಆ ರೀತಿಯಲ್ಲಿ ತನ್ನ ಅಂತರಂಗದಲ್ಲಿ ಜ್ಞಾನಿಯಾದವನು 24 ಗಂಟೆಯೂ ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಇದಕ್ಕೆ ನಿರವಚ್ಛಿನ್ನ ಆನಂದ ಅಂತ. ಈ ಜಗತ್ತಿನಲ್ಲಿ ನಿರವಚ್ಛಿನ್ನವಾದ ಆನಂದ ಹೇಗಕ್ಕೂ ಸಾಧ್ಯ? ಇದು ಮೋಜಿನ ಮನೆ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಮಾಸ್ಟರ್ ಮಾಷೆ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇಲ್ಲ ನೀನು ಹೇಳೋದು ನಿಜ, ಈ ಜಗತ್ತಲ್ಲಿ ಸಿಗೋದಿಲ್ಲ. ಹೌದು, ಇದನ್ನ ಎಷ್ಟೇ ಮೋಜಿನ ಮನೆ ಅಂತ ಕರೆದ್ರೂ ಕೂಡ ಅಂತ ಮೋಜೇನು ಇಲ್ಲ ಅಂತ ಹೇಳ್ತಾರೆ. ಪರಮಹಂಸರು ಈಗ ಕಾಳಿ ದೇವಾಲಯದ ಮುಂಭಾಗಕ್ಕೆ ಬಂದು ಭಗವತಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಮಾಸ್ಟರು ಕೂಡ ಹಾಗೆ ಮಾಡಿದ. ಬಳಿಕ ಪರಮಹಂಸರು ದೇವಾಲಯದ ಎದುರಿಗಿರುವಂತಹ ಕೆಳಗಿನ ಅಂಗಳದಲ್ಲಿ ನಾಟ್ಯ ಮಂದಿರದ ಒಂದು ಕಂಬವನ್ನ ಒರಗಿಕೊಂಡು ಕುಳಿತಿದ್ದಾರೆ. ಅವರು ಕೆಂಪು ಅಂಚಿನ ಪಂಚೆ ಉಟ್ಟುಕೊಂಡಿದ್ದಾರೆ. ಆ ಪಂಚೆಯ ಒಂದು ಭಾಗವನ್ನ ಹೆಗಲ ಮೇಲೆ ಹಾಕಿಕೊಂಡಿದ್ದಾರೆ. ಅದು ಬೆನ್ನಿನ ಮೇಲೆ ಜೋತು ಬಿದ್ದಿದೆ. ಮಾಸ್ಟರ್ ಈಗ ಹತ್ತಿರದಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಇಷ್ಟೆಲ್ಲ ಬರೀತಾನೆ. ಕಂಬಕ್ಕೆ ಹೇಗೆ ಒರ್ಕೊಂಡು ಕೂತಿದ್ರು, ಆ ಪಂಚೆ ತುದಿನ ಹೇಗೆ ಹೆಗಲ ಮೇಲೆ ಹಾಕೊಂಡಿದ್ರು, ಅದು ಹೇಗೆ ಬೆನ್ನಿನ ಮೇಲೆ ಜೋತಾಡ್ತಾ ಇದೆ, ಇದನ್ನೆಲ್ಲ ವಿವರಿಸಿ ಬರೀತಾನೆ. ಕಣ್ಣಿಗೆ ಕಟ್ಟುವಾಗಿರುತ್ತೆ. ಯಾರಾದರೂ ಶ್ರೀರಾಮಕೃಷ್ಣ ಬಗ್ಗೆ ಒಂದು ನಾಟಕ ಆಡಬೇಕು ಅಂದ್ರೆ, ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ, ಅವರಿಗೆ ಶ್ರೀರಾಮಕೃಷ್ಣ ಯಾವ ತರ ಹೋದ್ರು, ಯಾವ ತರ ಕೂತ್ಕೊಂಡ್ರು, ಯಾವ ತರ ಆ ಪಂಚೆಯ ತುದಿಯನ್ನ ಹೆಗಲ ಮೇಲೆ ಹಾಕೊಂಡ್ರು, ಅದು ಹೇಗೆ ಜೋತು ಬಿತ್ತು ಅಂತೆಲ್ಲ ತೋರಿಸೋದಕ್ಕೆ ಇದೆಲ್ಲ ಬಹಳ ದಿಗ್ದರ್ಶನ. ಈಗ ಮಾಸ್ಟರ್ ಮಹಾಶಯ ಹೇಳ್ತಾ ಇದ್ದಾನೆ, ಈ ಜಗತ್ತಿನಲ್ಲಿ ನಿರವಚ್ಛಿನ್ನ ಆನಂದವಿಲ್ಲದೇ ಇರೋದ್ರಿಂದ ದೇಹಧಾರಣೆಯ ಅವಶ್ಯಕತೆ ತಾನೇ ಏನಿದೆ ನನಗೆ ಕಾಣಬರ್ತಾ ಇದೆ. ಕೆಲವು ಹಿಂದಿನ ಕರ್ಮಗಳನ್ನು ಭೋಗಿಸುವುದಕ್ಕಾಗಿಯೇ ಶರೀರ ಧಾರಣೆ ಅಂತ. ಆದರೆ ಈಗ ಅದು ಎಂತೆಂತಹ ಕರ್ಮವನ್ನು ಮಾಡ್ತಾ ಇದೆಯೋ ಯಾರಿಗೆ ತಾನೇ ಗೊತ್ತು. ಈ ಮಧ್ಯೆ ನಮ್ಮ ಪ್ರಾಣ ಹೋಗ್ತಾ ಇದೆ. ಮಾಸ್ಟರ್ ಮಹಾಶಯ ಈ ಜೀವನವನ್ನ, ಈ ಲೌಕಿಕ ಜೀವನವನ್ನ ಒಂಥರ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಸ್ಥಿತಿಗೆ ಬಂದಿದ್ದಾನೆ. ನಿರವಚ್ಛಿನ್ನ ಆನಂದ, ನಿರಂತರ ಆನಂದ ಅಂತ ಹೇಳ್ತಕ್ಕಂಥ ಅದು ಈ ಜಗತ್ತಲ್ಲಿ ಸಿಗದೇ ಇದ್ಮೇಲೆ ಶರೀರ ತಕೊಂಡು ಯಾತಕ್ಕಾದ್ರೂ ಇಲ್ಲಿಗೆ ಬರಬೇಕಪ್ಪ, ಏನ್ ಸಂಭ್ರಮ ಅಂತ ಬರಬೇಕು ಇಲ್ಲಿಗೆ. ಆದರೂ ಬರ್ತಾ ಇದ್ದಾನಲ್ಲ ಮನುಷ್ಯ ಯಾತಕ್ಕೆ, ಅದಕ್ಕೊಂದು ಕಾರಣ ಬೇಕಲ್ಲ. ನನಗೆ ಅನಿಸುತ್ತೆ ಅಂತ ಅವನೇ ಹೇಳ್ತಾನೆ, ಕೆಲವು ಹಿಂದಿನ ಕರ್ಮಗಳನ್ನು ಭೋಗಿಸುವುದಕ್ಕಾಗಿ ಶರೀರ ಧಾರಣೆ ಮಾಡಬೇಕಾಗುತ್ತೆ ಅಂತ. ನಿಜಕ್ಕೂ ಕೂಡ ಅದು ಸತ್ಯ. ನಾವು ಯಾರ್ಯಾರು ಜನ್ಮ ಎತ್ತಿದ್ದೇವೋ ಅದು ಪ್ರಾರಬ್ಧಮಯವಾದಂತಹ ಶರೀರ. ಪ್ರ ಆರಬ್ಧ, ಆರಬ್ಧ ಅಂದ್ರೆ ಪ್ರಾರಂಭವಾಗಿದೆ ಅಂತ ಅರ್ಥ. ಏನು ಆರಂಭವಾಗಿದೆ ಅಂತ ಹೇಳಿದ್ರೆ, ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳು ಫಲ ಕೊಡಲು ಆರಂಭಿಸಿವೆ ಅಂತ ಅರ್ಥ. ಫಲವನ್ನು ಅನುಭವಿಸೋದಕ್ಕೆ ಶರೀರ ಬೇಕೇ ಬೇಕು. ಬರೀ ಶರೀರ ಮಾತ್ರ ಸಾಲದು, ಮನಸ್ಸು ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಬೇಕು. ಅದನ್ನೇ ಯಾತನಾಮಯ ಶರೀರ, ಯಾತನಾಮಯ ಶರೀರ ಅಂತ ಕರೀತಾರೆ ಆ ಸೂಕ್ಷ್ಮ ಶರೀರ. ಈ ಸ್ಥೂಲ ಶರೀರಕ್ಕೆ ಒಂದು ಬಡದ್ರೆ ಎಂತ ಯಾತನೆ ಆಗುತ್ತೆ. ಆಮೇಲೆ ಅದನ್ನ ಒಳ್ಳೆ ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿಸಿದ್ರೆ ಎಂತ ಸುಖ ಸಿಗುತ್ತೆ. ಇದನ್ನೆಲ್ಲ ಅನುಭವಿಸಬೇಕು ಅಂತ, ಆಮೇಲೆ ಬಗೆ ಬಗೆಯ ಸಿಹಿ ತಿಂಡಿಗಳನ್ನೆಲ್ಲ ತಿನ್ನಬೇಕು ಅಂತ. ಅದು ಎಲ್ರಿಗೂ ಸಿಹಿ ತಿಂಡಿಯೇ ಇಷ್ಟ ಅಂತೇನಿಲ್ಲ. ಕೆಲವರು ಖಾರದ ತಿಂಡಿ ಇಷ್ಟ, ಏನೋ ಒಂದು ತಿನ್ನಬೇಕು ಅಂತ ಇಷ್ಟ ಆಗಿ ಅವರು ಸತ್ಬಿಟ್ಟಿರ್ತಾನೆ. ಸಾಯುವ ಕಾಲದಲ್ಲಿ ನಿಮ್ಮ ಅಮ್ಮನಿಗೆ, ನಿಮ್ಮ ಅಪ್ಪನಿಗೆ ಏನಿಷ್ಟ ಇತ್ತು ಅಂತ ಪುರೋಹಿತರು ಕೇಳಿ, ಮಾವಿನಣ್ಣು ತಿನ್ನಬೇಕು ಅಂತ ಬಹಳ ಇಷ್ಟಪಟ್ಟಿದ್ರು. ಹಾಗೇನು, ಹಾಗಾದ್ರೆ ಚಿನ್ನದ ಮಾವಿನ ಹಣ್ಣನ್ನ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ಅವರಿಗೆ ಬಹಳ ಆನಂದ ಆಗುತ್ತಪ್ಪ ಅಂತ ಇಂಥವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಜೀವನ ನಡೆಸತಕ್ಕಂತಹ ವಿಧಾನ ಅದನ್ನ ತೆನ್ನಾಲಿ ರಾಮ ತೆನ್ನಾಲಿ ರಾಮ ಅಂತ ಆತ ಬಹಳ ಸ್ವಾರಸ್ಯವಾಗಿ ಇದನ್ನೆಲ್ಲ ಮನಗಾಣಿಸಿದ್ದಾನೆ. ಆ ತರದ ಪುರೋಹಿತರಿಗೆಲ್ಲ ಪಾಠ ಕಲಿಸೋದಕ್ಕೋಸ್ಕರ ಅವನು ಹೇಳಿದಂತೆ, ನಮ್ಮ ತಾಯಿ ಒಂದು ಬರೆ ಕೊಟ್ಟು ಚೆನ್ನಾಗಿರುತ್ತೆ ಅಂತ ಇಷ್ಟಪಟ್ಲೋ ಅಂತ ಕೇಳಿದ ಕೂಡಲೇ ಆ ಬ್ರಾಹ್ಮಣರೆಲ್ಲ ಪರಾರಿ ಅಂತ ಕತೆ ಎಲ್ಲ ಬರುತ್ತೆ, ತಮಾಷೆ ಅಂತ ಇಟ್ಕೊಳ್ಳಿ. ಆದರೆ ಜೀವನದಲ್ಲಿ ಯಾವ್ಯಾವ ಬಯಕೆ ಈಡೇರಿರುವುದಿಲ್ವೋ ಅದೆಲ್ಲ ಮುಂದಿನ ಜನ್ಮದಲ್ಲಿ ಈಡೇರುವುದಕ್ಕೆ ಪರಮಾತ್ಮ ಅವಕಾಶವನ್ನ ಕಲ್ಪಿಸಿಕೊಡ್ತಾನೆ. ಈ ಜನ್ಮದಲ್ಲಿ ಅಮೆರಿಕಕ್ಕೆ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ, ಅಮೆರಿಕದಂತಹ ಅಮರಾವತಿಯಲ್ಲಿ ಬದುಕುವುದಕ್ಕೆ ಸಾಧ್ಯವಾಗಲಿಲ್ವಲ್ಲ ಅಂತ ಕೊರಗಿ ಕೊರಗಿ ಸತ್ತವರಿಗೆ ಮುಂದಿನ ಜನ್ಮದಲ್ಲಿ ಅಮರಾವತಿಯಲ್ಲಿ ಜನ್ಮ. ಶ್ರೀಮಾತೆ ಶಾರದಾದೇವಿಯವರು ಇದಕ್ಕೆ ಹೇಳಿದ್ದಾರೆ, ಒಂದು ಉದಾಹರಣೆ ಕೊಡೋದಾದ್ರೆ, ಸಾರಾನಾಥ ಸ್ತೂಪ, ಬುದ್ಧ ಅವನ ಸ್ತೂಪ, ಆ ಸ್ತೂಪವನ್ನು ನೋಡೋದಕ್ಕೆ ಶ್ರೀಮಾತೆಯವರು ಹೋಗಿದ್ರು. ಅದನ್ನು ನೋಡೋದಕ್ಕೆ ಕೆಲವು ಬಿಳಿಯರು ಕೂಡ ಬಂದಿದ್ರು. ಅವರು ಬಾಯಿ ಬಿಟ್ಟುಕೊಂಡು ನೋಡ್ತಾ ಇದ್ರು, ಎಂತೆಂತಹ ಭವ್ಯವಾದಂತಹ ಒಂದು ರಚನೆ ಇದು ಅಂತ. ಶ್ರೀಮಾತೆಯವರು ಅವರು ಬಿಟ್ಟು ಬಾಯಿನ ನೋಡಿ ಹೇಳ್ತಾರೆ, ಇವರೇ ತಮ್ಮ ಹಿಂದಿನ ಜನದಲ್ಲಿ ಬಂದು ಇದನ್ನು ಕಟ್ಟಿದ್ದು, ಆದ್ರೆ ಈಗ ಅಲ್ಲಿಂದ ಬಂದ್ಬಿಟ್ಟು ಎಷ್ಟು ಅದ್ಭುತವಾಗಿದೆ ಅಂತ ಬೆರಗಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೇ ನಾವು ಯಾವ್ಯಾವ ಆಸೆಗಳನ್ನ ಈಡೇರಿಸ್ಕೊಳ್ಬೇಕು ಅಂತ ಇಷ್ಟಪಟ್ಟು ಈಡೇರಬೇಕಾದ್ರೆ ಮೊದಲೇನೇ ಶರೀರ ಬಿಡ್ತೇವೋ ಆಗ ಮುಂದಿನ ಜನ್ಮದಲ್ಲಿ ಆ ಸುಖವನ್ನು ಅನುಭವಿಸುವುದಕ್ಕೆ ಬೇಕಾದಂತಹ ತಂದೆ ತಾಯಿಯನ್ನು ಆರಿಸಿಕೊಂಡು ಅವರ ಮನೆಯಲ್ಲಿ ಜನ್ಮವನ್ನು ತಾಳ್ತೇವೆ. ಹಾಗೆ ಜನ್ಮ ತಾಳುವಾಗ ಬಹಳಷ್ಟು ಏರ್ಪಾಟುಗಳೆಲ್ಲ ಇರುತ್ತವೆ. ಆ ತಂದೆ ತಾಯಿಗಳ ಕರ್ಮ ಸವಿಸುವುದಕ್ಕೂ ಕೂಡ ಇವನೇನಾದರೂ ಕಾರಣನಾಗಬೇಕಾಗಿದ್ರೆ ಅಂಥವ ಅಲ್ಲಿ ಹೋಗ್ಬಿಡ್ತಾನೆ ಅವನು. ಆ ತಂದೆ ತಾಯಿಗಳಿಗೆ ಏನಾದರೂ ಸುಖ ಕೊಡಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಾರಬ್ಧ ಅವರಿಗೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಅವರಿಗೆ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಈ ರೀತಿಯಲ್ಲಿ ಬಹಳ ಅದ್ಭುತವಾದಂತಹ ಈ ಕರ್ಮದ ಒಂದು ಚರ್ಯೆ ಬಹಳ ಅದ್ಭುತ. ಗಹನ ಕರ್ಮಣೋ ಗತಿ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದರಿಂದ ಮಾಸ್ಟರ್ ಮಹಾಶಯ ಅದನ್ನ ಉಪಯೋಗಿಸ್ಕೊಂಡು ಇದಕ್ಕೆಲ್ಲ ಅರ್ಥ ಕಲ್ಪಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಹೇಳಿದ್ರೆ ಜನ್ಮಾಂತರದಲ್ಲಿ ಅಳಿದುಳಿದ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಮಾಡಿದಂತಹ ಕರ್ಮಗಳಿಗೆ ತಕ್ಕ ಫಲವನ್ನು ಅನುಭವಿಸುವುದಕ್ಕಾಗಿ ಶರೀರ ಧಾರಣೆಯನ್ನು ಮಾಡ್ತಾನಷ್ಟೇ, ಬೇರೆ ಏನೂ ಇಲ್ಲ. ಬೇರೆ ಯಾವ ಸಂಭ್ರಮಕ್ಕೂ ಇಲ್ಲಿ ಬರಬೇಕಾಗಿಲ್ಲ. ಅದೇ ಊಟ, ಅದೇ ತಿಂಡಿ, ಅದೇ ನಿದ್ರೆ, ಅದೇ ಜಗಳ, ಅದೇ ಸ್ನೇಹ, ಚೂರು ಪಾರು ಸ್ನೇಹ. ಏನ್ ಮಹಾ ಸ್ನೇಹ ಕೊಟ್ಟರು, ಏನ್ ಮಹಾ ಪ್ರೀತಿ ಕೊಟ್ಟರು ಈ ಮನುಷ್ಯರು. ಅವರಿರೋದೇ ಅರ್ಧ ಮನಸ್ಸು. ಅವರ ಮನಸ್ಸಿನಲ್ಲಿ ಮುಕ್ಕಾಲು ಭಾಗ ಅವರ ಸ್ವಾರ್ಥ ಸುಖಕ್ಕೆ ಹೊರಟೋಗ್ಬಿಟ್ಟಿರುತ್ತೆ. ನಮಗೇನ್ ತಾನೇ ಕೊಟ್ಟಾರ ಅವರು, ಅದರಿಂದ ಯಾರಿಂದ ಏನ್ ತಾನೇ ಸುಖವನ್ನು ನಾವು ನಿರೀಕ್ಷಿಸಬಲ್ಲೆವು, ಯಾರಿಂದ ಏನ್ ತಾನೇ ವಿಶ್ವಾಸವನ್ನು ನಿರೀಕ್ಷಿಸಬಲ್ಲೆವು. ಪರಮಾತ್ಮ ಒಬ್ಬನೇ ಅನಂತವಾದನ್ನು ಕೊಡಬಲ್ಲ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಳೋದಿದೆಯಲ್ಲ, ಅದೇ ವಿವೇಕ. ಮಾಸ್ಟರ್ ಮಹರ್ಷಿಯ ಹೀಗೆ ಹೇಳ್ತಾ, ಆದ್ರೆ ಈಗ ಈ ಶರೀರ ಅಂತ ಹೇಳ್ತಕ್ಕಂತಹದ್ದು ಎಂತಹ ಕರ್ಮ ಮಾಡ್ತಾ ಇದೆಯೋ ಯಾರಿಗೆ ತಾನೇ ಗೊತ್ತು. ಈ ಮಧ್ಯೆ ನಮ್ಮ ಪ್ರಾಣ ಹೋಗ್ತಾ ಇದೆ ಅಂತ ಯಾತಕ್ಕೆ ಅಂತ ಹೇಳಿದ್ರೆ, ಯಾವುದೋ ಒಂದು ಕರ್ಮದ ಫಲವನ್ನ ಅನುಭವಿಸೋದಕ್ಕೋಸ್ಕರ ನಾವು ಈ ಶರೀರ ತನ್ನದೇನೋ ಸರಿಯೇ ಹೊಸ ಕರ್ಮ ಮಾಡಿಬಿಡುತ್ತಲ್ಲ ಈ ಶರೀರ. ಹೊಸ ಕರ್ಮ ಮಾಡಿದ್ಕೊಂಡು ಹೊಸ ಶರೀರ ಹುಟ್ಕೋಬೇಕಲ್ಲ. ಹೀಗೆ ಹುಟ್ಟೋದು ಸಾಯೋದು ಆಗುತ್ತಲ್ಲ. ಈ ಮಧ್ಯೆ ನಮ್ಮ ಪ್ರಾಣ ಹೋಗುತ್ತೆ, ಬಹಳ ನರಳಾಟ ಆಗುತ್ತೆ ಅಂತ ನೋಡಿ. ಇದರೆಲ್ಲ ವಿವೇಕದಿಂದ ನೋಡಿದಾಗ ಮಾತ್ರ ಇದು ನರಳಾಟ, ಎಲ್ಲಿದ್ರೆ ಕೇವಲ ಹುಡುಗಾಟ. ಶ್ರೀರಾಮಕೃಷ್ಣ ಹಾಗೆ ಹೇಳ್ತಾರೆ, ಬಟಾಣಿ ತಿಪ್ಪೆಗುಂಡಿಗೆ ಬಿದ್ದರೂ ಅಲ್ಲೂ ಬಟಾಣಿ ಗಿಡವಾಗಿ ಹುಟ್ಟುತ್ತೆ ಅಂತ. ಈ ಮಾತಿನ ಅರ್ಥ ಏನು? ಮಾಸ್ಟರ್ ಮಹರ್ಷಿಯ ಹಾಗೆ ಹೇಳಿದ್ದಕ್ಕೆ ಶ್ರೀರಾಮಕೃಷ್ಣ ಈ ಉದಾಹರಣೆ ಕೊಟ್ರೆ ಅದಕ್ಕೆ ಅರ್ಥ ಏನು? ಎಲ್ಲ ಒಂದೇ ಸತ್ತಿಗೆ ಅರ್ಥವಾಗ್ತಕ್ಕಂಥ ಮಾತಲ್ಲ. ಸುಮ್ಮನೆ ಹಾಗೆ ಓದ್ಕೊಂಡು ಹೋದ್ರೆ ಏನು ಸ್ವಾರಸ್ಯ ಇಲ್ಲ. ಇಲ್ಲಿ ತಿಪ್ಪೆಗುಂಡಿ ಅಂದ್ರೆ ಈ ಶರೀರ, ಇದರ ಒಳಗಡೆ ಇರತಕ್ಕಂತಹ ಜೀವಾತ್ಮ ಇದೆಯಲ್ಲ ಅದೇ ಬಟಾಣಿ. ಈ ಜೀವಾತ್ಮಕ್ಕೆ ಒಳ್ಳೆ ಸಂಸ್ಕಾರ ಆಯ್ತು ಅಂತ ಹೇಳಿದ್ರೆ ಇದೇ ಶರೀರ ಅಂತ ಇರತಕ್ಕಂತಹ ತಿಪ್ಪೆಗುಂಡಿಯಲ್ಲಿ ಆ ಬಟಾಣಿ ಗಿಡ ಅಂತ ಹೇಳತಕ್ಕಂತಹ ಜೀವಾತ್ಮ ಮಹಾತ್ಮನಾಗಿ ಅರಳತಾನೆ. ಮಹಾತ್ಮನೆಲ್ಲ ಇದೇ ತಿಪ್ಪೆಗುಂಡಿ ಅಂತಹ ಶರೀರದಲ್ಲೇ ತಾನೇ ಇರೋದು, ಕೊಳಕು ಶರೀರದಲ್ಲಿ, ಕೊಳತು ಹೋಗತಕ್ಕಂತಹ ಶರೀರದಲ್ಲಿ ತಾನೇ ಇರೋದು. ಗೊಬ್ಬರದ ಗುಂಡಿ ಇದು ಈ ಶರೀರ ಅಂತಂದ್ರೆ ಒಂದು ದೃಷ್ಟಿಯಿಂದ, ಇನ್ನೊಂದು ದೇಹೋ ದೇವಾಲಯ ಪ್ರೋಕ್ತ ಅಂತ ಇದೆಯಲ್ಲ ಅದು ಸರಿಯೇ, ಅದು ಬೇರೆ ದೃಷ್ಟಿ. ಅದು ಈ ದೃಷ್ಟಿಯೂ ಇದೆ. ಆದ್ರಿಂದ ಎಂತಹ ಜೀವಾತ್ಮನಾದರೂ ಕೂಡ ಅವನು ಮಹಾತ್ಮನಾಗಿ ಈ ಗೊಬ್ಬರದ ಗುಂಡಿಯಲ್ಲೇ ಅರಳತಾನಲ್ಲ. ಹೇಗೆ ಬಟಾಣಿ ಬೀಜ ಅಂತ ಹೇಳ್ತಕ್ಕಂಥದ್ದು ಗೊಬ್ಬರದ ಗುಂಡಿಯಲ್ಲೇ ಬಿದ್ದರೂ ಕೂಡ ಅಲ್ಲಿಯೂ ಕೂಡ ಅದು ಬಟಾಣಿ ಗಿಡವಾಗಿ ಬಟಾಣಿ ಬೀಜವನ್ನ ಅದು ಪ್ರಸಾರ ಬೆಳೆಯುತ್ತೆ, ನಮಗೂ ಕೂಡ ಬಟಾಣಿಯನ್ನು ಕೊಡುತ್ತೆ. ಅದು ಗೊಬ್ಬರದ ಗುಂಡಿಯಲ್ಲಿ ಹುಟ್ಟಿದ್ದು ಅಂತ ಹೇಳ್ತಕ್ಕಂಥ ಆ ದೃಷ್ಟಿಯಿಂದ ಆ ಬಟಾಣಿನ ನಾವೇನು ತಿರಸ್ಕರಿಸೋದಿಲ್ಲ. ಒಂದ್ ವೇಳೆ ಎಸ್ತರು ಕೊಟ್ಟ ಒಳಗಡೆ ಬಾಯಿಯೊಳಗೆ ಎಸ್ಬಿಡ್ತೀವಿ ಅಷ್ಟೇನೆ. ಬಳಿಕ ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ಸಮಾಧಾನ ಹೇಳಿದ್ರು ಕೂಡ ಮಾಸ್ಟರ್ ಮಾಷೆ ಹೇಳ್ತಾನೆ, ಆದರೂ ಅಷ್ಟಬಂಧನಗಳು ಅಂತನ್ನುವುಗಳು ಇವೆಯಲ್ಲ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅವು ಅಷ್ಟಬಂಧನಗಳಲ್ಲ, ಅಷ್ಟಪಾಶಗಳು ಅಂತ. ಅಷ್ಟಪಾಶ ಅಂತಂದ್ರೆ ಮಾನ, ಐಶ್ವರ್ಯ, ಕುಲ, ಕೀರ್ತಿ ಇವುಗಳೆಲ್ಲ, ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಇವುಗಳೆಲ್ಲ ಅಷ್ಟಪಾಶಗಳು. ಮಾನ ಅಂತ ಹೇಳ್ತಕ್ಕಂಥದ್ದು ಕೊನೆಯ ಪಾಶ. ಅದು ತಿನ್ನುವುದರ ಆತ್ಮವನೆ ಮಂಕುತಿಮ್ಮ ಅಂತ. ಸಮ್ಮಾನದ ಆಶೆ, ನನಗೆ ಮಾನ ಕೊಟ್ಟದ್ದು ಕಡಿಮೆ ಆಯಿತು, ನನ್ನನ್ನು ಸನ್ಮಾನಿಸಿದ್ದು ಕಡಿಮೆ ಆಯಿತು ಅಂತ. ಅದು ಸನ್ಯಾಸಿಗಳನ್ನು ಕೂಡ ಬಿಟ್ಟಿದ್ದಲ್ಲ, ನನಗೆ ನಮಸ್ಕಾರ ಮಾಡಲೇ ಇಲ್ಲ ಅಂತ. ಬುದ್ಧಿವಂತ ಸನ್ಯಾಸಿ ಆದರೆ ಸದ್ಯ ಅಷ್ಟರಗಳೇ ತಪ್ಪ ಅಂತ ಹೇಳಿ ಅವನು ಸಂತೋಷ ಪಡಬೇಕು. ಆದರೆ ನನಗೆ ನಮಸ್ಕಾರ ಮಾಡಲೇ ಇಲ್ಲ, ಅವು ನನಗೆ ಮೊದಲು ನನಗೆ ನಮಸ್ಕಾರ ಮಾಡಿ ಆಮೇಲೆ ಆ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡಬೇಕಾಗಿತ್ತು, ಅದು ಬಿಟ್ಟು ಅವನಿಗೆ ನಮಸ್ಕಾರ ಮಾಡಿ ನಮಗೆ ನಮಸ್ಕಾರ ಮಾಡಿಬಿಟ್ನಲ್ಲ ಅಂತ ಈ ಥರದ್ದೆಲ್ಲ ಲೆಕ್ಕಾಚಾರ ಆಗ್ತಕ್ಕಂಥ ವಿಷಯಗಳೆಲ್ಲ ಇವೆ. ಇದೆಲ್ಲ ಒಳಗುಟ್ಟು ಅಂತ ಇಟ್ಕೊಳ್ಳಿ. ಇದು ಮಾನದ ಪ್ರಶ್ನೆ, ಸಮ್ಮಾನದ ಪ್ರಶ್ನೆ. ಅದು ಕೊನೆಯ ಪಾಶ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಗೋಪಿಕಾ ಸ್ತ್ರೀಯರ ಬಟ್ಟೆಯನ್ನ ಹಿಡಿದಿಟ್ಟುಕೊಂಡು ತನ್ಮೂಲಕ ಮಾನವೆಂಬ ಪಾಶವನ್ನು ಹೋಗಲಾಡಿಸಿ ತನ್ನ ದರ್ಶನವನ್ನು ಕೊಟ್ಟ ಅಂತ ಆ ವಸ್ತ್ರಾಪಹರಣಕ್ಕೆ ಆ ಒಂದು ಅರ್ಥವನ್ನು ಶ್ರೀರಾಮಕೃಷ್ಣ ಕೊಡ್ತಾರೆ. ಹೀಗೆ ಅಷ್ಟಪಾಶುಗಳು ಅಂತ ಹೇಳ್ತಕ್ಕಂಥದ್ದು ಇರೋದೇನೋ ನಿಜವೇ ಅಂತ ಹೇಳ್ತಾ ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ. ಅವು ಇದ್ರೆ ತಾನೇ ಏನಂತೆ, ಭಗವಂತನ ಕೃಪೆ ಒಂದು ದೊರೆಯಿತು ಅಂದ್ರೆ ಒಂದು ಮುಹೂರ್ತದೊಳಗೆ ಈ ಅಷ್ಟಪಾಶುಗಳು ನಮ್ಮನ್ನು ಬಿಟ್ಟು ತೊಲಗಬಹುದು. ಇದು ಹೇಗೆ ಗೊತ್ತೇ? ಒಂದು ಪಕ್ಷ ಸಾವಿರಾರು ವರ್ಷಗಳಿಂದ ಒಂದು ಕೊಠಡಿ ಕತ್ತಲೆಯಾಗಿಯೇ ಇತ್ತು ಅಂತ ಇಟ್ಕೋ, ಅಲ್ಲಿಗೆ ಬೆಳಕು ತಂದೊಡನೆಯೇ ಕತ್ತಲೆ ಪರಾರಿಯಾಗಿ ಬಿಡುತ್ತೆ. ಕಿಂಚಿತ್ ಕಿಂಚಿತ್ತಾಗೇನೋ ಅಲ್ಲ, ಐಂದ್ರಜಾಲಿಕನ ಆಟವನ್ನು ನೀ ನೋಡ್ಲಿಲ್ವೇ? ಅನೇಕ ಗಂಟು ಹಾಕಿರುವ ಒಂದು ಹಗ್ಗದ ತುದಿಯನ್ನ ಒಂದು ಆಸರಿಗೆ ಕಟ್ಟಿ ಅದರ ಇನ್ನೊಂದು ತುದಿಯನ್ನ ತನ್ನ ಕೈಯಲ್ಲಿ ಹಿಡಿದುಕೊಳ್ತಾನೆ. ಬಳಿಕ ಒಂದೆರಡು ಸಲ ಹಗ್ಗವನ್ನ ಅಲುಗಾಡಿಸ್ತಾನೆ, ಒಡನೆಯೇ ಗಂಟುಗಳೆಲ್ಲ ಬಿಚ್ಚಿಕೊಂಡು ಬಿಡುತ್ತವೆ. ಆದರೆ ಬೇರೆ ಯಾರೇ ಆಗಲಿ ಎಷ್ಟೇ ಪ್ರಯತ್ನಪಟ್ಟರು ಆ ಗಂಟುಗಳನ್ನ ಬಿಚ್ಚೋದಕ್ಕಾಗೋದಿಲ್ಲ. ಗುರುವಿನ ಕೃಪಾ ಬಲದಿಂದ ಅಜ್ಞಾನದ ಎಲ್ಲ ಗಂಟುಗಳು ಒಂದೇ ಮುಹೂರ್ತದಲ್ಲಿ ಬಿಚ್ಚಿ ಹೋಗಿಬಿಡುತ್ತವೆ ಅಂತ ಶ್ರೀರಾಮಕೃಷ್ಣ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಕೃಪಾಬಲ ಅಂತ ಹೇಳ್ತಕ್ಕಂಥದ್ದು ಒಂದು ಇದ್ದೇ ಇದೆ. ತನ್ನ ಮೂಲಕ ಎಲ್ಲ ಪಾಶಗಳು ಕೂಡ ಕತ್ತರಿಸಿ ಹೋಗುತ್ತವೆ. ಭಿದ್ಯತೆ ಹೃದಯ ಗ್ರಂಥಿಶ್ಚಿದ್ದಂತೆ ಸರ್ವ ಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರಿ. ಎಲ್ಲ ಗ್ರಂಥಿಗಳು ಕೂಡ ಕತ್ತರಿಸಲ್ಪಡುತ್ತವೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ ಇನ್ನೊಂದು ವಿಷಯವನ್ನು ಎತ್ಕೊಂಡು, ಒಳ್ಳೆಯದು, ಕೇಶವಸೇನ ಇತ್ತೀಚೆಗೆ ಇಷ್ಟೊಂದು ಬದಲಾಯಿಸಿ ಬಿಟ್ಟಲ್ಲ, ಯಾಕೆ? ಇಲ್ಲಿಗೆ ಅಡಿಗಡಿಗೆ ಬರುತ್ತಲೇ ಇದ್ದ, ಇಲ್ಲಿಗೆ ಬಂದ ಮೇಲೆ ಸಾಧುಗಳಿಗೆ ಹೇಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನೋದು ಕಲ್ತ್ಕೊಂಡ. ಒಂದಿನ ನಾನು ಆತನಿಗೆ ಹೇಳಿದೆ, ಆತ ಮಾಡ್ತಾ ಇದ್ದ ಹಾಗೆ ಸಾಧುಗಳಿಗೆ ನಮಸ್ಕಾರ ಮಾಡಕೂಡ್ದು ಅಂತ. ಅಂದ್ರೆ ಹೀಗೆ ಕೊಡ್ಲಿ ನಮಸ್ಕಾರ ಅಂತ, ಅದಕ್ಕೆ ಹೆಸರು ಹೀಗೆ ಇಟ್ಕೊಂಡು, ಹಾ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ. ಆಮೇಲೆ ಹೀಗೆ ತಲೆಗೆ ಬಡ್ಕೊಳ್ಳುವಂತಹದ್ದು, ಆಮೇಲೆ ಹೀಗೆ ಎದೆ ಬಡ್ಕೊಳ್ಳುವಂತಹದ್ದು. ಅದು ಕೂಡ ನಮ್ಮ ಒಬ್ಬರು ಹಿರಿಯ ಸ್ವಾಮಿಗಳು ಇನ್ನೊಂದು ಸಂಪ್ರದಾಯದ ಮಠಕ್ಕೆ ಹೋಗಿದ್ದಾಗ ಅಲ್ಲಿಯ ಸ್ವಾಮಿಗಳು ಈ ಸ್ವಾಮಿಗಳು ಸೇರಿ, ಆ ಸ್ವಾಮಿಗಳು ಸ್ವಲ್ಪ ಚಿಕ್ಕವರು, ಈ ಸ್ವಾಮಿಗಳು ಸ್ವಲ್ಪ ದೊಡ್ಡವರು, ಈ ಸ್ವಾಮಿಗಳಿಗೆ ಆ ಸ್ವಾಮಿಗಳು ನಮಸ್ಕಾರ ಮಾಡಬೇಕು, ಆದರೆ ಸಂಪ್ರದಾಯ ಒಪ್ಪೋದಿಲ್ಲ. ಆದ್ರಿಂದ ಓ ಬನ್ನಿ ಬನ್ನಿ ಬನ್ನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ ಕೈ ಮಾತ್ರ ಸೇರ್ತಾ ಇಲ್ಲ, ಎರಡು ಕೈನು ದೂರ ದೂರದಲ್ಲೇ ಇಟ್ಕೊಂಡು, ಓ ನಮಸ್ಕಾರ ನಮಸ್ಕಾರ ಬನ್ನಿ ಬನ್ನಿ ಬನ್ನಿ. ಆ ಇವರು ಕೂಡ ಬುದ್ಧಿವಂತರು ಅಲ್ಲ, ಅದೇ ಸನ್ಯಾಸಿಗಳ ವರ್ಗ ಅಲ್ವಾ, ಹೇಳಿದ್ರು ಹಾ ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಇವರು ಕೂಡ ಕೈ ಜೋಡಿದ್ದೇನೆ. ಹೀಗೆ ಈ ನಮಸ್ಕಾರ ಅಂತ ಹೇಳ್ತಕ್ಕಂಥದ್ದು ಒಂದ್ ಬಗೆಯ ತಿರಸ್ಕಾರವೂ ಕೂಡ ಪರಿಣಮಿಸುತ್ತೆ, ಸರಿಯಾಗಿ ಮಾಡದೇ ಇತ್ತು ಅಂತ ಹೇಳಿದ್ರೆ. ಶ್ರೀರಾಮಕೃಷ್ಣ ಬಂದಿರೋದು ಆ ವಿನಯವನ್ನು ತಿಳಿಸಿಕೊಡೋದಕ್ಕೋಸ್ಕರ. ಶ್ರೀ ಶಾರದಾಮಾತೆಯವರು ಗಿರಿಶ್ಚಂದ್ರ ಘೋಷ್ ಅವರೆಲ್ಲ ಹೇಳೋಲ್ಲ, ಹಿಂದಿನ ಅವತಾರಗಳು ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನ ತಂದು ಭೂಭಾರ ಕ್ರಮ ಮಾಡಿದ್ರೆ ಶ್ರೀರಾಮಕೃಷ್ಣ ಈ ಸಲ ತಂದಿರೋದು ನಮಸ್ಕಾರಾಸ್ತ್ರ ಅಂತ. ಎಲ್ರಿಗೂ ನಮಸ್ಕಾರ ಮಾಡಿದ್ದಾರೆ ಅವರು. ಗಿರೀಶ್ಚಂದ್ರ ಹೀಗೆ ನಮಸ್ಕಾರ ಮಾಡಿದ್ರೆ, ಕೈ ಎತ್ತು ಆ ಕೊಡ್ಲಿ ನಮಸ್ಕಾರ ಮಾಡಿದ್ರೆ, ಶ್ರೀರಾಮಕೃಷ್ಣ ಬಗ್ಗಿ ನಮಸ್ಕಾರ ಮಾಡಿದ್ರು. ಶ್ರೀರಾಮಕೃಷ್ಣೇ ನಮಸ್ಕಾರ ಮಾಡಿಬಿಟ್ಟಲ್ಲ ಆ ಬಗ್ಗೆ ಅಂತ ಹೇಳಿದ ತಕ್ಷಣ, ಆ ಕೇಶವ ಚಂದ್ರಸೇನ ಇನ್ನಷ್ಟು ಬಗ್ಗಿ ನಮಸ್ಕಾರ ಮಾಡಿದ್ರೆ, ಶ್ರೀರಾಮಕೃಷ್ಣ ಮತ್ತಷ್ಟು ಬಗ್ಗಿ ನಮಸ್ಕಾರ ಮಾಡಿದ್ರಂತೆ. ಆಗ ಅಷ್ಟಕ್ಕೆ ಸರಿಯಾಗಿ ಆ ಕೇಶವ ಚಂದ್ರಸೇನ ಕೂಡ ನಮಸ್ಕಾರ ಮಾಡಿದಾಗ ಶ್ರೀರಾಮಕೃಷ್ಣ ಭೂಮಿಗೆ ಬಗ್ಗಿ ನಮಸ್ಕಾರ ಮಾಡಿದ್ರು. ಹಾಗೆ ಆತ ಶಿರವಾಗಿ ನಮಸ್ಕರಿಸತಕ್ಕಂಥ ಪಾಠವನ್ನು ಕಲಿಸಿಕೊಂಡಂತೆ. ಈ ಕಲ್ಕತ್ತಾದ ಯುವಕರಿಗೆಲ್ಲ ನಮಸ್ಕಾರ ಮಾಡೋದಂದ್ರೆ ಏನದು ಗೊತ್ತಿತ್ತೇನೋ? ನಾನೇ ಅವರಿಗೆ ನಮಸ್ಕಾರ ಮಾಡಿ ಮಾಡಿ ಕಲಿಸಿಕೊಟ್ಟೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಹೇಳ್ತಾರೆ, ಹರೀಶ ಎನ್ನುವ ಭಕ್ತ, ಹರೀಶ ಸರಿಯಾಗಿ ಹೇಳ್ತಿದ್ದಾನೆ, ಎಲ್ಲ ಚೆಕ್ಕುಗಳಿಗೂ ಇಲ್ಲಿನ ಒಪ್ಪಿಗೆಯ ಮುದ್ರೆ ಬೀಳಬೇಕು, ಆಗ ಮಾತ್ರವೇ ಬ್ಯಾಂಕ್ನಲ್ಲಿ ನಗದು ಹಣ ದೊರೆಯುತ್ತೆ ಅಂತ. ಅಂದ್ರೆ ಶ್ರೀರಾಮಕೃಷ್ಣ ಪ್ರತಿಯೊಬ್ಬರ ನಡತೆಯ ಮೇಲೂ ಕೂಡ ತಮ್ಮ ಒಪ್ಪಿಗೆಯ ಮುದ್ರೆಯನ್ನು ಒತ್ತಬೇಕು, ಆಮೇಲೆ ಅದು ಜಗತ್ ಮಾನ್ಯವಾಗಿ ಬಿಡುತ್ತೆ, ಜಗತ್ತೆಲ್ಲವೂ ಕೂಡ ಒಪ್ಪಿಕೊಳ್ಳುತ್ತೆ ಅಂತ. ಶ್ರೀರಾಮಕೃಷ್ಣಗೆ ಒಪ್ಪಿಗೆ ಆಗುವಂತೆ ನಡ್ಕೊಳ್ಬೇಕು. ಶ್ರೀರಾಮಕೃಷ್ಣ ಅಷ್ಟು ನಿಯಮಾವಳಿಗಳನ್ನ ನಡತೆಗಳನ್ನ ತೋರಿಸಿಕೊಟ್ಟಿದ್ದಾರೆ ತಮ್ಮ ಜೀವನದಲ್ಲಿ. ಹೆಂಡತಿಯೊಡನೆ ಹೇಗೆ ಬದುಕಬೇಕು, ಶಿಷ್ಯರೊಡನೆ ಹೇಗೆ ಬದುಕಬೇಕು, ಇತರ ಜನರೊಡನೆ ಹೇಗೆ ಬದುಕಬೇಕು, ಹೇಗೆ ಹೇಗೆ ಮಾತನಾಡಬೇಕು, ಹೇಗೆ ಹೇಗೆ ನಡೆದುಕೊಳ್ಬೇಕು, ಇವುಗಳೆಲ್ಲವನ್ನು ಕೂಡ ವಿಷದವಾಗಿ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅಡಿಗೆ ಮನೆಯಲ್ಲಿ ಬೆಂಕಿ ಪೆಟ್ಟಿಗೆಯನ್ನ ಇಡೋ ಜಾಗದಲ್ಲಿ ಇಡಬೇಕು, ಆಮೇಲೆ ಕರೆಂಟ್ ಹೋದಾಗ ಕತ್ಲಲ್ಲಿ ಹೋಗಿ ಕೈ ಹಾಕಿದ್ರು ಕೂಡ ಆ ಬೆಂಕಿ ಪೆಟ್ಟಿಗೆ ಸಿಗುವಂತೆ ಇರಬೇಕು ಅಂತಲೋ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ. ಅಂತಹ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಿದಂತಹ ಶ್ರೀರಾಮಕೃಷ್ಣರು ಇಂತಿಂತಹ ಸಣ್ಣ ವಿಚಾರವನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಅವರು ಪ್ರತಿಯೊಂದು ನಡವಳಿಕೆಯ ಮೇಲೆ ತಮ್ಮ ಒಂದು ಮುದ್ರೆಯನ್ನ ಒತ್ತಬೇಕು ಅಂತಂದ್ರೆ ಒಪ್ಪಿಗೆ ಕೊಡಬೇಕು ಅಂತ ಅರ್ಥ. ಶ್ರೀರಾಮಕೃಷ್ಣರಿಂದ ಮನ್ನಣೆಯನ್ನು ಪಡೆದ ಮೇಲೆ ಅವರು ಲೋಕ ಮನ್ನಣೆಯನ್ನು ಪಡೆಯುವುದರಲ್ಲಿ ಏನು ಸಂಶಯವೇ ಇಲ್ಲ. ಆದ್ರಿಂದ ಶ್ರೀಮಾತ ಶಾರದಾ ದೇವಿಯವರ ಹತ್ತಗಡೆ, ವಿವೇಕಾನಂದರು ಹತ್ತಗಡೆ, ಮತ್ತು ಬಾಕಿ ಉಳಿದಂತಹ ಅವರ ಸನ್ಯಾಸಿ ಶಿಷ್ಯರೆಲ್ಲರೂ ಕೂಡ ಲೋಕವಿಖ್ಯಾತರಾಗುವುದಕ್ಕೆ ಹೀಗೆ ಸಾಧ್ಯವಾಯಿತು. ಮಾಸ್ಟರ್ ಮಾಷಿಯ ಆಶ್ಚರ್ಯತೆಗಿತರಾಗಿ ಈ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದಾನೆ ಅಂತ ಅವನೇ ಬರ್ಕೊಳ್ತಾ ಇದ್ದಾನೆ. ಆತನಿಗೆ ಅನ್ನಲಾರಂಭಿಸಿತು. ಸಚ್ಚಿದಾನಂದನೇ ಗುರುವಿನ ರೂಪದಲ್ಲಿ ಚೆಕ್ಕನ್ನ ಸೈನ್ ಮಾಡ್ತಾನೆ ಅಂತ. ಅಂದ್ರೆ ಸಚ್ಚಿದಾನಂದನೇ ಅವತಾರ ಪುರುಷನಾಗಿ ಇಲ್ಲಿ ಬಂದ್ಬಿಟ್ಟಿದೆ, ನಮ್ಮೆಲ್ಲರ ನಡವಳಿಕೆಯ ಮೇಲೆ ಒಂದು ತನ್ನ ಮುದ್ರೆಯನ್ನು ಒತ್ತಾ ಇದ್ದಾನೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ವಾದದಲ್ಲಿ ತೊಡಗಬೇಡ. ಅಂದ್ರೆ ಮಾಸ್ಟರ್ ಮಾಷೆ ಏನು ಮಾತಾಡಲಿಲ್ಲ, ಅದಕ್ಕೋಸ್ಕರ ಹೇಳಿದ್ದಲ್ಲ ಶ್ರೀರಾಮಕೃಷ್ಣ, ಸ್ವತಂತ್ರವಾಗಿ ಒಂದು ಮಾತನ್ನ ಹೀಗೆ ಹೀಗೆ ಹೇಳ್ತಾ ಇರ್ತಾರೆ. ಮಾಸ್ಟರ್ ಮಾಷನಿಗೆ ಏನೇನು ಬೇಕು, ಯಾವ್ಯಾವ ಕಾಲಕ್ಕೆ ಏನೇನು ಬೇಕು ಅಂತ ಅನ್ನೋದೆಲ್ಲ ಶ್ರೀರಾಮಕೃಷ್ಣ ಯೋಚನೆ ಮಾಡ್ತಾ ಇರ್ತಾರೆ. ಸಂದರ್ಭ ಬಂದಾಗ ಒಂದೊಂದು ಮಾತನ್ನು ಹೇಳಿ ಅವನನ್ನು ತಿಂತಾ ಇರ್ತಾರೆ. ಈಗ ಈ ಮಾತನ್ನು ಹೇಳೋದಕ್ಕೆ ಅವರಿಗೆ ಇಷ್ಟ ಆಗಿದೆ, ಯಾಕೆಂದ್ರೆ ಅವನಲ್ಲಿ ವಾದ ಸ್ವರೂಪ, ವಾದದ ಸ್ವಭಾವ ಇತ್ತು ಇತ್ತು. ಶ್ರೀರಾಮಕೃಷ್ಣ ಹೇಳ್ತಾರೆ, ವಾದದಲ್ಲಿ ತೊಡಗಬೇಡ, ಭಗವಂತನನ್ನು ಅರಿತುಕೊಳ್ಳೋದಕ್ಕೆ ಯಾರಿಗೆ ತಾನೇ ಸಾಧ್ಯ? ತೋತಾಪುರಿ ಹೇಳ್ತಾ ಇದ್ದುದನ್ನ ನನ್ನ ಮನಸ್ಸಲ್ಲಿ ಚಿರಮುದ್ರೆಯನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದೇನೆ. ಆತ ಹೇಳ್ತಾ ಇದ್ದ, ಈ ಬ್ರಹ್ಮಾಂಡ ಆತನ ಕೇವಲ ಒಂದು ಅಂಶ ಮಾತ್ರ ಅಂತ. ನಾವು ಏನ್ ತಾನೇ ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಬಲ್ಲವು? ಅವನು ಸೃಷ್ಟಿಸಿದಂತಹ ಈ ಜಗತ್ತು ಅಂತ ಹೇಳ್ತಕ್ಕಂತಹದ್ದು ಕೇವಲ ಒಂದು ಅಂಶ ಮಾತ್ರ. ಇದನ್ನು ಅರ್ಥಕೊಂಡ್ರು ಕೂಡ ನಾವು ಭಗವಂತನನ್ನು ಅರ್ಥಕೊಂಡ ಹಾಗೆ ಆಗಲಿಲ್ಲ, ಯಾಕೆಂತಂದ್ರೆ ಇದು ಅವನು ಒಂದು ಅಂಶ ಮಾತ್ರ, ಇನ್ನು 100 ಅಂಶಗಳು ಬೇರೆ ಇವೆ. ಹಾಗಿರುವಾಗ ನೀನು ವಾದ ಮಾಡಿ ಪರಮಾತ್ಮನನ್ನು ಹೇಗೆ ಅರ್ಥ ಮಾಡ್ಕೊಳ್ಬಲ್ಲೆ? ಆದ್ರಿಂದ ವಾದ ತಿಳಿಬೇಡ. ಯಾವಾಗ ವಾದ ತಿಳಿತೇವೋ ನಾವು ಭಗವಂತನನ್ನು ಚಿಕ್ಕದಾಗಿಸ್ತೇವೆ. ಇವತ್ತೆಲ್ಲ ನಾವು ಮಾಡ್ತಿರೋದು ಹಾಗೇನೆ, ನಮ್ ಕೃಷ್ಣ ಅಂತ ಅಂದ್ಬಿಡ್ತೇವೆ. ಅಂದ್ರೆ ಏನದು, ನಮ್ ರಾಮ ನಮ್ ಶಿವ ಅಂದ್ಬಿಡ್ತೇವೆ ನಾವು. ಆ ಶಿವ ಅಮೆರಿಕದ ಶಿವ ಅಲ್ಲ, ಇವರ ಶಿವ ಅಂತಂದ್ರೆ ಇಲ್ಲಿ ಕರ್ನಾಟಕದ ಶಿವ. ಕರ್ನಾಟಕದಲ್ಲೂ ಕೂಡ ಅವನು ವೀರಶೈವರ ಶಿವ ಅಥವಾ ಸ್ಮಾರತರ ಶಿವ. ಅದು ಕೃಷ್ಣ ಅಂತಂದ್ರೆ ಏನು, ಅಲ್ಲಿ ಕೂಡ ಅದು ಶಿವ ಇಷ್ಟವರು ಕೃಷ್ಣ ಅದೇ ಬೇರೆ, ಮಾಧ್ವರು ಕೃಷ್ಣ ಅವರೇ ಬೇರೆ. ಆ ಕೃಷ್ಣನಿಗೆ ನೈವೇದ್ಯ ಮಾಡಿದ್ದನ್ನು ಇವರು ತಿನ್ನೋದಿಲ್ಲ, ಈ ಕೃಷ್ಣ ನೈವೇದ್ಯ ಮಾಡಿದ್ರೆ ಅವರು ತಿನ್ನೋದಿಲ್ಲ. ಇಷ್ಟರ ಮಟ್ಟಿಗೆ ನಾವು ದೇವರನ್ನ ಸಂಕುಚಿತಗೊಳಿಸಿಬಿಟ್ಟಿರ್ತೇವೆ. ಅವನು ಮತ್ತೆ ಮತ್ತೆ ಭಗವದ್ಗೀತೆಯನ್ನು ಹೇಳ್ತಾ ಇರ್ತಾನೆ, ಇಡೀ ಜಗತ್ತನ್ನು ಸೃಷ್ಟಿಸುವ ನಾನೇ ಕಣಯ್ಯ, ನಾನೇ ಕಣಯ್ಯ, ಇಡೀ ಜಗತ್ತು ನಂದೇ. ಆದ್ರಿಂದ ಆ ದೋತಾಪುರಿ ಹೇಳಿದಂತಹ ಮಾತನ್ನ ತಾವು ಮನಸ್ಸಿಗೆ ಒತ್ತಿಕೊಂಡಿದ್ದಲ್ದೇನೆ ಇವನಿಗೂ ಕೂಡ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡ ಅಂತ ಹೇಳ್ತಕ್ಕಂಥದ್ದು ಆ ಪರಮಾತ್ಮನ ಕೇವಲ ಒಂದು ಅಂಶ ಮಾತ್ರ ಅಂತ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಹಾಜರ ಇದಾನಲ್ಲ ಹಾಜರ, ಅವನದ್ದು ಲೆಕ್ಕಾಚಾರದ ಬುದ್ಧಿ. ಆತ ಲೆಕ್ಕ ಹಾಕ್ತಾನೆ, ಭಗವಂತನ ಇಷ್ಟು ಭಾಗ ಈ ಜಗದ್ರೂಪವನ್ನು ತಾಳಿದೆ, ಇನ್ನು ಉಳಿದದ್ದು ಇಷ್ಟು ಅಂತ ಕರೆಕ್ಟಾಗಿ ಗೊತ್ತಾಗಿದೆ ಅವನಿಗೆ. ಭಗವಂತ ಎಷ್ಟು ಅಂತ ಅನ್ನೋದನ್ನು ಲೆಕ್ಕಾಚಾರ ಹಾಕಿ ಅವನು ಇಟ್ಟುಬಿಟ್ಟಿದ್ದಾನೆ. ಆತ ಲೆಕ್ಕ ಹಾಕುವುದನ್ನು ನೋಡಿದಾಗ ನನ್ನ ತಲೆ ನೋಯುತ್ತೆ, ನನಗ್ ಗೊತ್ತಿದೆ ನನಗೇನು ಗೊತ್ತಿಲ್ಲ ಅಂತ. ಕೆಲವು ವೇಳೆ ಭಗವಂತನ ಸಂಬಂಧವಾಗಿ ಭಾವಿಸ್ತೇನೆ ಆತ ಒಳ್ಳೆಯವ ಅಂತ, ಏನು ಕೆಲವು ವೇಳೆ ಅವನು ಕೆಟ್ಟವ ಅಂತ ಭಾವಿಸ್ತೇನೆ. ಆತನ ಸಂಬಂಧವಾಗಿ ನಾನು ಏನು ತಾನೇ ಅರಿತುಕೊಳ್ಳಬಲ್ಲೆ? ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯವನ್ನು ಮಾಡತಕ್ಕಂಥ ಆ ಪರಮಾತ್ಮನ ವಿಚಾರವಾಗಿ ನಾವು ಏನು ತಾನೇ ತಿಳ್ಕೊಳ್ಳೋಕೆ ಸಾಧ್ಯ? ಶ್ರೀರಾಮಕೃಷ್ಣಿಗೆ ಆ ಗಂಗಾ ತಟದ ಮೇಲೆ ನಿಂತುಕೊಂಡಿದ್ದಾಗ ಗಂಗಾ ಸನಿಲದಲ್ಲಿ ಒಬ್ಬಳು ಸುಂದರಿಯಾದಂತಹ ಯುವತಿ ದರ್ಶನ ಕೊಟ್ಟು, ಆ ಸುಂದರಿ ಅದೇ ಸೌಂದರ್ಯದಿಂದ ಬೆಳಗ್ತಾ ಇದ್ರೆ ಇದ್ದಕ್ಕಿದ್ದಂತೆ ಅವಳು ಗರ್ಭಿಣಿಯಾದದ್ದನ್ನು ಕಾಣ್ತಾರೆ. ಹಾಗೆಯೇ ಸ್ವಲ್ಪ ಹೊತ್ತು ನೋಡ್ತಾ ಇತ್ತು ಅಂತ ಹೇಳಿದ್ರೆ ಸುಂದರವಾದಂತಹ ಒಂದು ಮಗುವಿಗೆ ಅವಳು ಜನ್ಮವನ್ನು ಕೊಡೋದನ್ನು ಕಾಣ್ತಾರೆ. ಆ ಜನ್ಮ ಕೊಟ್ಟಂತಹ ಮಗುವನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಸ್ತನ್ಯಪಾನ ಮಾಡುತ್ತಾಳೆ, ಅದನ್ನು ಕೂಡ ಕಾಣ್ತಾರೆ. ಹಾಗೆಯೇ ನೋಡ್ತಾ ಇರುವಾಗ ಅದೇ ಯುವತಿಯ ಭಯಂಕರ ಆಕಾರವನ್ನು ತಾಳ್ತಾಳೆ. ಕೆಂಗಣ್ಣು, ಕೋರೆ, ಹಲ್ಲುಗಳು, ಸುದೀರ್ಘವಾದಂಥ ರಕ್ತವರ್ಣದ ನಾಲಿಗೆ, ಈ ಘೋರ ಭಯಂಕರವಾದ ರೂಪವನ್ನು ತಾಳಿ ಒಂದೇ ಏಟಿಗೆ ಆ ಮಗುವನ್ನು ಖಟಖಟನೆ ಅಗಿದು ತಿಂದು ಬಿಟ್ಟಂತಹ, ತಿಂದು ಮಾಯವಾದಂತಹ ದರ್ಶನವನ್ನ ಮಾಡ್ತಾರೆ ಶ್ರೀರಾಮಕೃಷ್ಣರು. ಒಮ್ಮೆಗೆ ಅವರಿಗೆ ದಿಗಿಲಾಗುತ್ತೆ ಇದೇನಿದು ಅಂತ. ಆದರೆ ಮರುಕ್ಷಣಕ್ಕೆ ಜಗನ್ಮಾತೆ ಅವರ ಒಳಗಡೆ ಅಂತರಂಗದಲ್ಲಿ ಪ್ರೇರೇಪಣೆ ಮಾಡ್ತಾರೆ, ಇದೆ ಸೃಷ್ಟಿ ಸ್ಥಿತಿ ಪ್ರಳಯ ಕಾರಣಿ ಜಗನ್ಮಾತಾ, ಒಬ್ಬಳೇ ಜಗನ್ಮಾತೆ ಸೃಷ್ಟಿ ಮಾಡ್ತಾಳೆ, ಅವಳೇ ಇನ್ನೊಂದು ರೂಪದಿಂದ ಪಾಲನೆ ಮಾಡ್ತಾಳೆ, ಅವಳೇ ಇನ್ನೊಂದು ರೂಪದಿಂದ ಸಂಹಾರ ಮಾಡ್ತಾಳೆ. ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಕ್ಕಂಥ, ಇಡೀ ಜಗತ್ತನ್ನ ಪಾಲಿಸ್ತದೆ, ಇಡೀ ಜಗತ್ತನ್ನ ಸಂಹಾರ ಮಾಡ್ತದೆ, ಎಲ್ಲ ಅವನಿಗೆ ಸಂಬಂಧಪಟ್ಟಂತಹದ್ದು, ಎಲ್ಲ ಅವನ ಲೀಲೆಗೆ ಸಂಬಂಧಪಟ್ಟಂತಹದ್ದು. ಆದ್ರಿಂದ ಶ್ರೀರಾಮಕೃಷ್ಣ ಭಗವಂತನ ಸಂಬಂಧವಾಗಿ ನಾನು ಭಾವಿಸ್ತೇನೆ, ಒಮ್ಮೆ ಭಾವಿಸ್ತೇನೆ ಆತ ಒಳ್ಳೆಯವ ಅಂತ, ಇನ್ನು ಕೆಲವು ಸಲ ಕೆಟ್ಟವ ಅಂತ ಭಾವಿಸ್ತೇನೆ ಅಂತ. ಆ ಕಾಣಿಸ್ಕೊಳ್ತಾನವನು ಕಾಲೋಸ್ಮಿ ಲೋಕಕ್ಷೇತ್ರ ಪ್ರಬದ್ಧ ಅಂತ ಅವನೇ ಹೇಳಲಿಲ್ವೇ, ಲೋಕವನ್ನೇ ಸಂಹಾರ ಮಾಡತಕ್ಕಂತಹ ಪ್ರಳಯ ರುದ್ರ ನಾನು ಅಂತಿರತಕ್ಕಂತಹ ಆ ಮುರಳಿ ಮನೋಹರನಾದಂತಹ ಕೃಷ್ಣನೇ ಅರ್ಜುನನಿಗೆ ಹೇಳಿದಾಗ ಎಲ್ಲವೂ ಅವನೇ ಸೇರತಕ್ಕಂತಹ ಅದನ್ನು ತಿಳ್ಕೊಂಡು ಕೈ ಮುಗಿಯುವಂತಹದ್ದು ನಮ್ಮ ಜಾಣತನ. ಆಗ ಮಾಸ್ಟರ್ ಮಾಷೆ ಹೇಳ್ತಾನೆ, ಹೌದು ಅದು ನಿಜ, ಆತನನ್ನು ಯಾರು ತಾನೇ ಅರಿತುಕೊಳ್ಳಬಲ್ಲರು? ಪ್ರತಿಯೊಬ್ಬನೂ ತನ್ನ ತನ್ನ ಬುದ್ಧಿಶಕ್ತಿಗನುಸಾರ ಭಾವಿಸ್ತಾನೆ, ಭಗವಂತನ ಸಂಬಂಧವಾಗಿ ತಾನು ಎಲ್ಲವನ್ನೂ ಅರಿತುಕೊಂಡು ಬಿಟ್ಟಿದ್ದೇನೆ ಅಂತ. ನೀವು ಹೇಳ್ತಿರಲ್ಲ ಒಂದು ಇರುವೆ ಸಕ್ರಿಯ ಗುಡ್ಡದ ಹತ್ತಿರಕ್ಕೆ ಹೋಗಿ ಅದರ ಒಂದು ಕಣ ತಿನ್ನುವುದರಲ್ಲೇ ಅದರ ಹೊಟ್ಟೆ ತುಂಬಿ ಹೋದ್ರು ಅದು ಮಾತ್ರ ಭಾವಿಸುತ್ತೆ ಮುಂದಿನ ಸಲ ಬಂದಾಗ ಇಡೀ ಗುಡ್ಡವನ್ನೇ ನನ್ನ ಗೂಡಿಗೆ ಸಾಕ್ಷಿಬಿಡ್ತೇನೆ ಅಂತ. ಇದು ಹಾಗೇನೆ ಪರಮಾತ್ಮನ ಕುರಿತಾಗಿ ನಾವು ಪೂರ್ತಿ ತಿಳ್ಕೊಳ್ಳೋದು ಅಂತಂದ್ರೆ ಆ ಇರುವೆ ಸಕ್ಕರೆ ಗುಡ್ಡವನ್ನ ಹೊತ್ಕೊಂಡು ಬಂದು ತನ್ನ ಗೂಡಿನಲ್ಲಿ ಇಟ್ಕೊಳ್ಳುವ ಪ್ರಯತ್ನ ಮಾಡಿದ ಹಾಗೆ ಲೆಕ್ಕ. ಒಂದು ಕಣ ತಿನ್ನೋದ್ರಲ್ಲೇ ಅದಕ್ಕೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿರ್ತಿ. ಹಾಗೆ ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡ್ತಾ ನಾಮ ಜಪವನ್ನು ಮಾಡ್ತಾ ಅವನು ಕೊಟ್ಟಂತಹ ಒಂದು ತೊಟ್ಟೇ ತೊಟ್ಟು ಆನಂದವನ್ನು ಅನುಭವಿಸುವ ಹೊತ್ತಿಗೆ ಈ ಜೀವಾತ್ಮ ಮುಗ್ಧವಾಗಿ ಆನಂದ ಭರಿತವಾಗಿ ಬಿದ್ದೋಗ್ಬಿಡುತ್ತೆ, ಮೂರ್ಛಿತವಾಗಿ ಬಿಡುತ್ತೆ. ಅದನ್ನೇ ಶ್ರೀರಾಮಕೃಷ್ಣ ಇನ್ನೊಂದ್ ಕಡೆ ಹೇಳಿದ್ದಾರೆ. ಹೆಂಡದ ಉದಾಹರಣೆ ಕೊಡೋದು ಜಾಸ್ತಿ ಅವರು. ಹೆಂಡದ ಪೀಪಾಯಿಯಲ್ಲಿ ಇರ್ತಕ್ಕಂತ ಆ ಹೆಂಡದಲ್ಲಿ ಒಂದು ಎರಡು ಶೀಶೆ ಕುಡಿಯೋದ್ರಲ್ಲೇನೇನೆ ಇವನಿಗೆ ಮತ್ತೇರಿ ಬಿಟ್ಟಿರುತ್ತೆ. ಇನ್ನು ಆ ಹೆಂಡದ ಪೀಪಾಯಿಯಲ್ಲಿ ಇನ್ನಷ್ಟು ಶೀಶೆ ಇದ್ದೀತು ಅಂತ ಅನ್ನೋ ಲೆಕ್ಕಾಚಾರ ಇವನಿಗೆ ಅದಕ್ಕೆ ಅಂತ. ಹಾಗೇನೇನೆ ಪರಮಾತ್ಮನ ಆನಂದ ಅಂತ ಹೇಳ್ತಕ್ಕಂತಹದ್ದು ಕಿಂಚಿತ್ ಪ್ರಯತ್ನದಲ್ಲಿ ಪರಿಪೂರ್ಣವಾಗಿ ಸಿಕ್ಕಿ ನಮ್ಮನ್ನ ಆ ಪರಿಪೂರ್ಣ ಆನಂದದಲ್ಲಿ ಮಗ್ನಗೊಳಿಸುವಾಗ ಇನ್ನು ಪರಮಾತ್ಮನ ಆನಂದ ಅದೆಷ್ಟು ಇದ್ದೀತು ಅಂತ ಹೇಳ್ತಕ್ಕಂಥ ತಿಳಿವು ಗೊಡವೆ ಯಾತ್ಕೋಗ್ತಾನೆ ಅವನು. ಶ್ರೀರಾಮಕೃಷ್ಣ ಹೇಳ್ತಾರೆ ಈಗ ಭಗವಂತನನ್ನ ಯಾರು ತಾನೇ ಅರಿತುಕೊಳ್ಳಬಲ್ಲರು, ನಾನು ಆ ಪ್ರಯತ್ನವನ್ನೇ ಮಾಡೋದಿಲ್ಲ, ನಾನು ಆತನನ್ನ ಕೇವಲ ತಾಯಿ ಅಂತ ಮಾತ್ರ ಕೂಗ್ತೇನೆ. ತಾಯಿ ತನ್ನ ಇಚ್ಛೆ ಇದ್ದಂತೆ ಮಾಡಲಿ, ಆಕೆಯ ಇಚ್ಛೆ ಇದ್ರೆ ತಾನೇ ತೋರಿಸಿಕೊಡ್ತಾಳೆ ತಾನು ಏನು ಅನ್ನೋದನ್ನ. ಇಲ್ಲದಿದ್ರೆ ಇಲ್ಲ, ನನ್ನದು ಬೆಕ್ಕಿನ ಮರಿಯ ಸ್ವಭಾವ, ಕೇವಲ ಅದು ಮ್ಯಾವ್ ಮ್ಯಾವ್ ಅಂತ ಕೂಗುತ್ತೆ. ಉಳಿದ ತನ್ನ ಯೋಗಕ್ಷೇಮವನ್ನೆಲ್ಲ ತಾಯಿಗೆ ಬಿಟ್ಟುಬಿಟ್ಟಿರುತ್ತೆ. ತಾಯಿ ಬೆಕ್ಕು ಕೆಲವು ವೇಳೆ ಮರಿಯನ್ನ ಅಡಿಗೆ ಮನೆಯಲ್ಲಿ, ಇನ್ನು ಕೆಲವು ವೇಳೆ ಯಜಮಾನನ ಹಾಸಿಗೆ ಮೇಲೆ ಇಡುತ್ತೆ. ಚಿಕ್ಕ ಮಗುವಿಗೆ ತಾಯಿ ಮಾತ್ರ ಬೇಕು. ತನ್ನ ತಾಯಿಗೆ ಎಷ್ಟು ಐಶ್ವರ್ಯ ಇದೆ ಅಂತನ್ನೋದು ಅದಕ್ಕೆ ಗೊತ್ತಿರೋದಿಲ್ಲ, ಅದಕ್ಕೆ ಬೇಕು ಇಲ್ಲ, ಅದನ್ನು ತಿಳಿಯೋದಕ್ಕೆ ಇಚ್ಛಿಸೋದು ಇಲ್ಲ. ಅದಕ್ಕೆ ಕೇವಲ ಗೊತ್ತಿದೆ ನನ್ನ ತಾಯಿ ಇದ್ದಾಳೆ, ಇನ್ನೇನು ನನಗೆ ಯೋಚನೆ ಅಂತ ತಿಳಿದುಕೊಂಡು ಬಿಟ್ರೆ ಇನ್ಯಾವ ಸಮಸ್ಯೆಯೂ ಇರೋದಿಲ್ಲ ಅಂತನ್ನುವ ಸರಳವಾದ ಮಾತನ್ನು ಹೇಳ್ತಾ ಇದ್ದಾರೆ. ನಮಗೆ ಅರ್ಥ ಮಾಡಲು ಕಷ್ಟ ಆಗುತ್ತೆ. ಅಂತಹ ಪರಮಾತ್ಮ ವಸ್ತು ಇಷ್ಟು ಸರಳ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ನಮ್ಮ ಕಷ್ಟ. ಏನೋ ದೊಡ್ಡ ದೊಡ್ಡದಾಗಿ ಹೇಳಿದ್ರೆ ಏನೋ ಸರಿಯಪ್ಪ ಅಂತ ಅನ್ಬಹುದು. ಅಂತಹ ದೇವರ ವಿಚಾರದಲ್ಲಿ ಏನು ಇಷ್ಟು ಸರಳವಾಗಿ ಹೇಳಿಬಿಟ್ರೆ, ಮಗುವನಾಗಿರಯ್ಯ ಅಂತ ಹೇಳಿಬಿಟ್ರೆ ಅದರೊಳಗೆ ಏನಿದೆ? ಶ್ರೀಮಾತೆ ಶಾರದಾ ದೇವಿಯವರು ತಮ್ಮ ಮಕ್ಕಳಿಗೆ ಮಧ್ಯೆ ಮಧ್ಯೆ ಹೇಳಿದ್ದುಂಟು. ಯಾರ್ಯಾರು ಕಷ್ಟದಿಂದ ನೋಂದುಕೊಂಡು ಬಂದಿರ್ತಾರೋ ಅವರಿಗೆ ಹೇಳಿದಂತಹ ಸಂದರ್ಭ ಹೇಳಿದಂತಹದ್ದು, ನೋಡು ನಿನಗೊಬ್ಬಳು ತಾಯಿ ಇದ್ದಾಳೆ ಅಂತ ಭಾವಿಸ್ಕೊ, ಸಾಕು ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಆ ತಾಯಿ ಯಾರು? ಇವಳೆ ಅಂತನ್ನೋ ಮಾತನ್ನ ಅಲ್ಲಿ ಜಗನ್ಮಾತೆ ಶಾರದಾದೇವಿ ಹೇಳಿದ್ದಾರೆ. ಇಲ್ಲಿ ಶ್ರೀರಾಮಕೃಷ್ಣರು ಕೂಡ ಅದೇ ಜಗನ್ಮಾತೆಯ ಕುರಿತಾಗಿ ಹೇಳ್ತಾ ಇದ್ದಾರೆ. ನಮಗೊಬ್ಬಳು ತಾಯಿ ಇದ್ದಾಳೆ ಅಂತನೋ ಭಾವನೆಯಿಂದ ಆ ಮಗು ಎಷ್ಟು ಶಾಂತವಾಗಿರುತ್ತೋ. ಆ ದಾಸಿಯ ಮಗುನ ಉದಾಹರಣೆ ಕೂಡ ಕೊಡ್ತಾರೆ. ದಾಸಿಯ ಮಗು ದಾಸಿ ಅಂತ ಹೇಳಿದ್ರೆ ಯಾರವನು? ದಾಸಿ ಅಂತಂದ್ರೆ ಇವತ್ತು ಕೂಲಿ ದಾಳಿ ಮಾಡಿದ್ರೆ ಮಾತ್ರ ಅವಳಿಗೆ ಜೀವನೋಪಾಯಕ್ಕೆ ಇರುತ್ತೆ, ಇನ್ನೇನು ಇರೋದಿಲ್ಲ, ಬಡವಿ ಅವಳು. ಆದ್ರೆ ಈ ಮಗುವಿಗೆ ಆ ತಾಯಿ ಬಡವಿ ಅಲ್ಲ. ಹೇಗೆ ಗೊತ್ತಾಗುತ್ತದೋ? ಶ್ರೀಮಂತರ ತಾಯಿಯ ಮಗನೊಂದಿಗೆ ಮಗುವಿನೊಂದಿಗೆ ಈ ಬಡದಾಸಿಯ ಮಗುವಿಗೆ ಏನಾದ್ರೂ ಜಗಳ ಹುಟ್ಕೊಂತು ಅಂತ ಹೇಳಿದ್ರೆ ಏನಂತದ್ದು? ನೋಡು ನನ್ನ ಅಮ್ಮ ಇದ್ದಾಳೆ ಹೇಳ್ಬಿಡ್ತೀನಿ. ಆ ಅವನಿಗೆ ಏನು ಮಾಡೋ ಸಾಧ್ಯವಿಲ್ಲ ಅಂತ ಗೊತ್ತಿಲ್ಲ. ಆದ್ರೆ ಆ ವಿಚಾರ ಪ್ರತ್ಯೇಕ. ಆದ್ರೆ ಈ ಮಗು ಯಾವ ಒಂದು ವಿಶ್ವಾಸ ಇಟ್ಟಿದೆಯೋ ಅದ್ರ ಕಡೆಗೆ ನಮ್ಮ ಗಮನವನ್ನು ಸೆಳಿತಾ ಇದ್ದಾರೆ ಶ್ರೀರಾಮಕೃಷ್ಣ. ಎಷ್ಟೋ ಸಲ ನಮ್ಗೆ ಬರ್ತಕ್ಕಂಥ ಕಷ್ಟಗಳ ರಾಶಿಯನ್ನು ಕಂಡಾಗ ನಾವು ನಂಬಿಕೊಂಡಂತಹ ದೇವರಿಗೆ ಏನಾದರೂ ಶಕ್ತಿ ಇದೆಯೋ ಇಲ್ವೋ ಅಂತ ಸಂಶಯ ಬಂದ್ಬಿಡುತ್ತೆ. ಇದು ಬಾಲಕ ಭಾವ ಅಲ್ಲ, ಇದು ಸಂತಾನ ಭಾವ ಅಲ್ಲ. ನಾವು ನಂಬಿಕೊಂಡಂತಹ ದೇವರಿಗೆ ಎಲ್ಲ ಶಕ್ತಿಯೂ ಇದೆ. ಆದ್ರೆ ಕೆಲವು ಸತಿ ಅಡಿಗೆ ಮನೆಯಲ್ಲಿ ಇಟ್ಟುಬಿಡ್ತಾಳೆ. ಆ ಬೆಕ್ಕು ತನ್ನ ಮರಿಯನ್ನ ಕೆಲವೊಮ್ಮೆ ಅಡಿಗೆ ಮನೆಯಲ್ಲಿ, ಇನ್ನು ಕೆಲವೊಮ್ಮೆ ಯಜಮಾನನ ಹಾಸಿಗೆಯ ಮೇಲೆ ಇಟ್ಟಾಗೆ, ಅಂದ್ರೆ ಕೆಲವೊಮ್ಮೆ ಸುಖವನ್ನು ಕೊಟ್ಟು ಕೆಲವೊಮ್ಮೆ ದುಃಖವನ್ನು ಕೊಟ್ಟಾಗೆ ನಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ಆ ಪರಮಾತ್ಮ ಇಡ್ತಾನೆ. ಆಯಾಯ ರೀತಿಯಲ್ಲೇ ಇರುವುದನ್ನು ನಾವು ಕಲಿಬೇಕು. ಪರಮಾತ್ಮ ಈ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಪರಮಾತ್ಮ ಈ ರೀತಿಯಲ್ಲಿ ಇಟ್ಟಿದ್ದಾನೆ ಅಂತ ತಿಳ್ಕೊಳ್ಳುವಂತಹದ್ದು ಇದೆಯಲ್ಲ, ಅದು ದೊಡ್ಡ ಸಾಧನೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಉಪನ್ಯಾಸಕ್ಕೆ ಒಬ್ಬ ಆಕೆ ಬರ್ತಾರೆ, ಮುದುಕಿ, ಹಣ್ಣು ಮುದುಕಿ. ಒಂದೇ ಒಂದು ಉಪನ್ಯಾಸ ತಪ್ಪೋದಿಲ್ಲ ಅವರು, ಅಂತ ಶ್ರದ್ಧೆ. ಯಾಕೆಂತಂದ್ರೆ ಅವರು ತುಂಬಾ ಜೀವನದಲ್ಲಿ ಓಡಾಡಿ ನೋಡಿ ಇಲ್ಲಿ ಅವರಿಗೆ ಸರಿ ಹೊಂದಿದೆ, ಇನ್ನೇ ಇದನ್ನು ಬಿಡಬಾರದು ಅಂತ ಅವನು ದೃಢ ಸಂಕಲ್ಪ. ಒಬ್ಬನೇ ಒಬ್ಬ ಮಗ, ಅವ್ರ ಹೆಂಡತಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಅದೊಂದು ಕಷ್ಟ. ಈ ಸಂದರ್ಭದಲ್ಲಿ ಅವರು ವಾಸವಾಗಿದ್ದಂತಹ ಮನೆ ಯಜಮಾನ ಮನೆಯನ್ನು ಖಾಲಿ ಮಾಡಬೇಕು ಅಂತ ಹೇಳ್ಬಿಟ್ಟ. ಬಾಡಿಗೆ ಮನೆ, ಬಾಡಿಗೆ ಮನೆಯವರಿಗೆ ಕಷ್ಟ ಎಲ್ಲ ಗೊತ್ತಿದೆ. ಅಷ್ಟಲ್ದೇನೆ ಇವರು ಖಾಲಿ ಮಾಡೋದಕ್ಕೆ ತಡ ಮಾಡಿದ್ದಕ್ಕೋ ಏನೋ, ಅಮೀನನ್ನು ಕರೆಸಿ, ಅದು ಗುರುವಾರ ಬೆಳಗಿನ ಹೊತ್ತಿಗೆ ಬಂದುಬಿಟ್ಟು ಒಳಗಡೆ ಇರತಕ್ಕಂತಹ ಸಾಮಾನುಗಳನ್ನೆಲ್ಲ ರಸ್ತೆಗೆ ಎಳಸಿ ಹಾಕ್ಬಿಟ್ಟ ಅಮೀನ. ಈ ಬಡಪಾಯಿ ಹೆಂಗಸು ಹೇಳ್ತಂತೆ, ಯಾವುದನ್ನು ಬೇಕಾದ್ರೂ ತಗೊಂಡೋಗಿ ಕೆಳಗಡೆ ಹಾಕಿ, ಆದರೆ ನಮ್ಮ ದೇವ್ರನ್ನ ಮಾತ್ರ ಮುಟ್ಟಕ್ಕೆ ಬರಬೇಡಿ, ನಾನೇ ಅದನ್ನ ತಗೊಂಡು ಬರ್ತೀನಿ ಅಂತ ಹೇಳಿದ್ರಂತೆ. ಅವತ್ತು ಸಂಜೆ ಉಪನ್ಯಾಸ ಇತ್ತು, ದಕ್ಷಿಣೇಶ್ವರದ ದೇವದೂತರು ಅಂತ ಉಪನ್ಯಾಸದ ಹೆಸರಾಗಿತ್ತು. ಶ್ರೀರಾಮಕೃಷ್ಣ ಸನ್ಯಾಸಿ ಶಿಷ್ಯರಾದಂತಹ ಸ್ವಾಮಿ ಬ್ರಹ್ಮಾನಂದರ ಜೀವನ ಕಥೆ ನಡೀತಾ ಇತ್ತು. ಆ ಉಪನ್ಯಾಸಕ್ಕೂ ಅವರು ಬರ್ತಾ ಇದ್ರು. ಸಂಜೆ ಹೊತ್ತು 5:45ಕ್ಕೆ ಮೊದಲೇನೇನೆ ಉಪನ್ಯಾಸಕ್ಕೆ ಅವರು ಬಂದು ಕುಳಿತು ಬಿಟ್ಟಿದ್ದಾರೆ. ಆಮೇಲೆ ಮರುದಿನ ಇಂತಿಂತಹದ್ದಾಯ್ತು ಅಂತ ಎಲ್ಲ ಕತೆ ಹೇಳಿದರು. ಅಂತಹ ಒಂದು ಸ್ಥಿತಿ, ಇಡೀ ಮನೆಗೆ ಮನೆಯ ರಸ್ತೆಯಲ್ಲಿದೆ, ಆದ್ರೆ ಇವರು ಉಪನ್ಯಾಸಕ್ಕೆ ಬಂದ್ಬಿಟ್ಟಿದ್ದಾರೆ. ಭಗವಂತನಲ್ಲಿ ಅಪೂರ್ವವಾದಂತಹ ವಿಶ್ವಾಸ ಅಂತ ಇರತಕ್ಕಂಥ ಯಾವಾಗ ಹೃದಯದಲ್ಲಿ ಉಂಟಾಯ್ತೋ, ಆಗ ಎಂಥ ಸ್ಥಿತಿ ಒದಗಿದ್ರು ಕೂಡ ಭಗವಂತನಿಗಾಗಿ ತಾನೇನು ಮಾಡ್ತಾ ಇದ್ದೇನೋ ಅದನ್ನು ಮಾಡಿಕೊಂಡು ಬರಲೇಬೇಕು ಅಂತ ಹೇಳ್ತಕ್ಕಂಥ ನಿಶ್ಚಲವಾದಂತಹ ಆ ತನ್ನ ನಿಶ್ಚಯದಿಂದ ಸ್ವಲ್ಪನೂ ಕದಲೋದಿಲ್ಲ. ಸುಖ ದುಃಖ ಲಾಭ ನಷ್ಟ ಮಾನ ಅವಮಾನ ಅಂತ ಹೇಳ್ತಕ್ಕಂಥದ್ದು ಶರೀರಧಾರಿಗಳಾದಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಕ್ಷಣದಲ್ಲಿ ಬರ್ತಕ್ಕಂಥವುಗಳೇ, ಯಾರೂ ಕೂಡ ಅವುಗಳಿಂದ ಪಾರಾಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಭಕ್ತನಾದವನು ಎರಡೂ ಕೂಡ ಭಗವಂತ ಎರಡನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ಶಾಂತ ಮನಸ್ಕನಾಗಿ ಕುಳಿತಿರ್ತಾನೆ ಅಂತನ್ನೋದಕ್ಕೆ ಆ ಮಹಾಮಹಿಳೆಯೇ ಸಾಕ್ಷಿ. ಇಂತಹ ಆಶ್ರಮಗಳಿಗೆ ಬಂದಂತಹ ಆ ಭಕ್ತಾದಿಗಳು ಇಂತಿಂತಹ ನಿಶ್ಚಲವಾದಂತಹ ಮನಸ್ಥಿತಿಯನ್ನ ಯಾವಾಗ ಕಾಪಾಡಿಕೊಂಡ್ರೋ, ಇದಕ್ಕಿಂತ ಹೆಚ್ಚಿನ ಲಾಭ ಇನ್ನೇನು ಬೇಕು, ಇದಕ್ಕಿಂತ ಹೆಚ್ಚಿನ ಪ್ರಯೋಜನ ಇನ್ನೇನು ಬೇಕು. ಶ್ರೀರಾಮಕೃಷ್ಣರು ಆ ಮಾತನ್ನು ಹೇಳ್ತಾರೆ, ನಂದು ಸಂತಾನ ಭಾವ, ಭಗವತಿ ನನ್ನನ್ನು ಯಾವ ಸ್ಥಿತಿಯಲ್ಲಿ ಇಡ್ತಾಳೋ ಆ ಸ್ಥಿತಿಯನ್ನೇ ನಾನು ಸಂತೋಷದಿಂದ ಸ್ವೀಕರಿಸಿ ಆನಂದವಾಗಿ ಇದ್ದು ಬಿಡ್ತೇನೆ ಅಂತ. ಇದು ಅದ್ಭುತವಾದಂತಹ ಒಂದು ಮನೋಭಾವ ಮತ್ತು ಇದೊಂದು ಅದ್ಭುತವಾದಂತಹ ಸಾಧನೆ. ಕೇವಲ ಧ್ಯಾನ ಅಲ್ಲ, ಕೇವಲ ಜಪ ಅಲ್ಲ, ಈ ಭಾವನೆಯನ್ನು ನಾವು ತಾಳ್ತಕ್ಕಂಥದ್ದು ಬಹಳ ಮಟ್ಟಿಗೆ ನಮ್ಮನ್ನು ಶಕ್ತಿವಂತನಾಗಿ ಮಾಡುತ್ತೆ ಅಂತ ಹೇಳಿ ಇಂದಿನ ನನ್ನ ಉಪನ್ಯಾಸವನ್ನ ಮುಗಿಸ್ತೇನೆ. ಮತ್ತು ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಅಲ್ಲ, ಮುಂದಿನ ಶನಿವಾರ ಶ್ರೀರಾಮಕೃಷ್ಣರ ಜಯಂತಿ, ಅದರ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.